ಮತ್ತು ಈ ಸಾವಯವ ಪದ್ಧತಿಯಲ್ಲಿ ಅಥವಾ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಂತ ಬೆಳೆಗಳನ್ನ ತಂದು ಇಲ್ಲೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಭರಾಟೆಯಿಂದ ವ್ಯಾಪಾರಗಳು ನಡೀತಾ ಇವೆ. ಅದರ ಜೊತೆಗೆ ಇಲ್ಲಿ ನಾವು ಈ ಪ್ರಗತಿಪರ ರೈತರು ಅಂತ ಇದ್ದಾರೆ, ಅಂದ್ರೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರಾಜಶೇಖರ್ ನಿಂಬರ್ಗಿ ಅಂತ ಹೇಳಿ ಇವರು 2012 ಇಸ್ವಿಯಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಪಡೆದಂತವರು. ಈ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಇವರು ಪಡೆದದ್ದು ಯಾವುದಕ್ಕಪ್ಪ ಅಂದ್ರೆ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೋಸ್ಕರ ಅಥವಾ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೋಸ್ಕರ ಇವರಿಗೆ ನಮ್ಮ ರಾಜ್ಯ ಸರ್ಕಾರ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಕೊಟ್ಟಿದೆ. ಅವರಿಂದ ಬೆಳೆಯುವಂತಹ ಈ ಮುಂಗಾರು ಸೀಸನ್ ಅಲ್ಲಿ ಏನ್ ಬರ್ತವೆ ಮತ್ತೆ ಹಿಂಗಾರಿಯಲ್ಲಿ ಏನ್ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ, ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳಾದಂತಹ ಈ ಲಿಂಬೆ, ಚಿಕ್ಕು, ಮಾವು, ಸೀತಾಫಲ ಮತ್ತೆ ತೆಂಗು ಇವನ್ನು ಕೂಡ ಬೆಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಇವರದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ಬೆಳೆಯನ್ನ ಬೆಳೆದ್ರು, ನೀವು ಯಾವುದೇ ಕಾಲದಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರು ಸಹಿತ ಸಂಪೂರ್ಣ ಸಾವಯವ ಅಥವಾ ನೈಸರ್ಗಿಕ ಅಂದ್ರೆ ಯಾವುದೇ ರಾಸಾಯನಿಕ ಬಳಕೆಯನ್ನಾಗ್ಲಿ ಕೀಟನಾಶಕವನ್ನಾಗ್ಲಿ ಗೊಬ್ಬರವನ್ನಾಗ್ಲಿ ಯಾವುದನ್ನು ಬಳಸುವುದಿಲ್ಲ. ಅವರ ವಿಶೇಷವನ್ನ ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಒಂದಿಷ್ಟು ರೈತರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಒಂದಿಷ್ಟು ಮಾತನಾಡಿಸೋಣ. ಅವರ ಒಂದಿಷ್ಟು ಕೃಷಿ ಪದ್ಧತಿಯನ್ನ ಉಳಿದ ರೈತರು ಒಂದಿಷ್ಟು ಯಾರ್ಯಾರಿಗೆ ತಮ್ಮ ತಮ್ಮ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿ ಅನುಕೂಲತೆ ಆಗ್ತದೆ ಅಂತ ಅವರ ಸಂದರ್ಶನದಲ್ಲಿ ನಾವು ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ರಾಜಶೇಖರ್ ನಿಂಬರ್ಗಿ ಅವರೇ. ನಮಸ್ಕಾರ ಸರ್. ತಮಗೆ ಹೊಸ ವರ್ಷದ ಶುಭಾಶಯಗಳು. ಸರ್, ನಾನು ನಿಮ್ಗೆಲ್ಲರಿಗೆ ಶುಭಾಶಯಗಳು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೇನೆ ಸರ್. ಈಗ ತಾವು ಈ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ರಿ ಅಂದ್ರೆ ಕೃಷಿ ಮೇಳ ಜರುಗುತ್ತಾ ಇದೆ, ಈ ಕೃಷಿ ಮೇಳದಲ್ಲಿ ನಮಗೆ ಸಿಕ್ಕ್ರಿ ನೀವು, ಸಂತೋಷ ಆಯ್ತು. ಈ ಕೃಷಿ ಮೇಳದಲ್ಲಿ ಈಗ ನೀವು ಒಂದಿಷ್ಟು ನಮಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈ ಕೃಷಿ ಮೇಳಕ್ಕೆ ಏನಾದರೂ ತಾವು ಬೆಳೆಗಳನ್ನ ಅಥವಾ ತಾವು ಹೇಳಿದ್ರಿ ಈ ತೊಗರಿ, ಅಲಸಂದಿ, ಮುಂಗಾರು ಸೀಸನ್ ಅಲ್ಲಿ ಹೆಸರು ಇವನ್ನೆಲ್ಲ ಬೆಳಿತೀನಿ ಅಂತೇಳಿ, ಹಿಂಗಾರು ಸೀಸನ್ ದೊಳಗ ಜೋಳ, ಕಡ್ಲಿ, ಅಗಸಿ ಇವನ್ ಬೆಳಿತೀನಿ ಅಂತ ಇದ್ರಿ. ಆಮೇಲೆ ಅದ್ರ ಜೊತೆಗೆ ಇವು ತೋಟಗಾರಿಕೆ ಬೆಳೆಗಳಂತ ಲಿಂಬೆ, ಚಿಕ್ಕು, ಮಾವು, ಸೀತಾಫಲ ಇವನ್ನೇನು ನೀವು ಈ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಂತ ಬೆಳೆಗಳನ್ನ ಈ ಕೃಷಿ ಮೇಳಕ್ಕೆ ಏನಾದ್ರೂ ತಂದಿದ್ದೀರಿ ತಾವು? ತಂದಿವ್ರಿ ಸರ್. ಚಿಕ್ಕು ತಂದಿನ್ರಿ, ಲಿಂಬಿ ತಂದಿನ್ರಿ, ತೆಂಗಿನಕಾಯಿ ತಂದಿನ್ರಿ, ಆಮೇಲೆ ಟೊಮಾಟೆ ತಂದಿನ್ರಿ, ಹಾಗಲಕಾಯಿ ತಂದಿನಿ, ನುಗ್ಗೆಕಾಯಿ ತಂದಿನಿ. ನಮ್ ತೋಟದೊಳಗ ಏನ ತೋಟಗಾರಿಕೆಯಲ್ಲಿ ನಾವು ಬೆಳಿತೇವೆ ಅದನ್ನೆಲ್ಲ ತರೋದಲ್ದೆ ಕುಸ್ಕಿ ಜಮೀನಲ್ಲಿ ಬೆಳೆದಂತ ತೊಗರಿ, ಹೆಸರ, ಅಲಸಂದಿ, ಮೂಕಣಿ, ಉರುಳಿ, ಉದ್ದಾರ, ಸಾಗಿ, ಬರಗ ಇವನು ಸಹಿತ ಎಲ್ಲ ತೃಣಧಾನ್ಯಗಳಾದಂತ ನವಣಿ ಮತ್ತು ಎಳ್ಳ ಇವನು ತಂದಿನಿ. ಆಮೇಲೆ ಜೋಳ ತಂದಿನಿ ಸರ್, ಕಡ್ಲಿ ತಂದಿನಿ, ಅಗಸಿ ತಂದಿನಿ, ಎಲ್ಲ ತಂದಿನಿ. ಈಗ ನೀವು ಇಷ್ಟೆಲ್ಲಾ ಬೆಳೆಗಳನ್ನ ತಂದಿನಿ ಅಂತ ಹೇಳಿದ್ರೆ ಈಗ ಈ ಕೃಷಿ ಮೇಳದಲ್ಲಿ ಅಷ್ಟೇ ಅಲ್ಲ, ಇವು ಉಳಿದಂತ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತಾವ. ಆದ್ರೆ ಈಗ ತಾವು ಬೆಳೆದಂತ ಬೆಳೆಗೂ ಮತ್ತು ಉಳಿದ ಕಡೆ ಮಾರುಕಟ್ಟೆಯಲ್ಲಿ ಸಿಗುವಂತ ಬೆಳೆಗೂ ವ್ಯತ್ಯಾಸ ಇದೆ. ಏನಪ್ಪಾ ಅಂತಂದ್ರೆ ತಾವು ಬೆಳೆದದ್ದು ಸಂಪೂರ್ಣ ನೈಸರ್ಗಿಕ ಪದ್ಧತಿಯಲ್ಲಿ, ಅಂದ್ರೆ ಯಾವುದೇ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರವನ್ನು ಬಳಸಲಾರದೆ ಬೆಳೆದಂತ ಒಂದು ಉತ್ಪನ್ನಗಳು, ಕೃಷಿ ಉತ್ಪನ್ನಗಳು. ಕೃಷಿ ಮೇಳದಲ್ಲಿ ಯಾವ ರೀತಿ ಸಾಕಷ್ಟು ಕಡೆಯಿಂದ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರೈತರು ಬಂದಿರ್ತಾರೆ ಅಂತ ನನಗನ್ನಿಸ್ತದೆ. ಆದ್ರೆ ಇಲ್ಲಿ ತಾವು ಬೆಳೆದಂತ ಬೆಳೆಗಳಿಗೆ ಅಥವಾ ಕೃಷಿ ಉತ್ಪನ್ನಗಳಿಗೆ ಯಾವ ರೀತಿ ಬೇಡಿಕೆ ಅದ? ಸರ, ನಾ ಬೇಡಿಕೆ ಬರ್ಲಿ ಅಂತ ಹೇಳಿ ಅಂತಂದಿಲ್ರಿ, ನನ್ನ ಉತ್ಪನ್ನಗಳ ಎಲ್ಲರಿಗೂ ಅಂತೂ ನೋಡ್ಲಕ್ ಸಿಗಲಿ ಅಂತ ಹೇಳಿ ಒಂದು ಇದರಿಂದ ತಂದಿನಿ. ನಾ ಬೆಳೆದಂತ ಉತ್ಪನ್ನಗಳ ನನ್ನ ಮನೆಯಲ್ಲಿ ಮಾರಾಟ ಆಗ್ತಾರೆ ಸರ್. ಬಹಳಷ್ಟು ಬೇಡಿಕೆ ಅದ, ಆದ್ರೆ ಅದ ಅಷ್ಟು ಬೇಡಿಕೆಯನ್ನು ಪೂರೈಸಲು ನನ್ನ ಕೈಲಿ ಆಗಂಗಿಲ್ಲ. ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮಂತ ರೈತರು ಎಲ್ಲರೂ ನಾವು ಕೂಡಿ ಒಂದು ಊರೊಳಗ ಎರಡು ಊರ ಸುತ್ತಮುತ್ತಲಿನ ಊರವರೆಲ್ಲರೂ ಕೂಡಿ ಇದನ್ನ ಸಾಧಿಸಿ ಸಂತೋಷದ ಒಂದು ಮಾರುಕಟ್ಟೆಯನ್ನ ಎಲ್ಲರಿಗೂ ಕೊಡಬೇಕತ್ತೆ ನಾನು ಒಂದು ಅಪೇಕ್ಷಿಸಿದ್ರೆ ಸರ್. ಇದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಈ ತಮ್ಮ ಬೇಡಿಕೆ ಅಥವಾ ತಮ್ಮ ಒಂದು ಆಸೆ ಜಲ್ದಿ ಈಡೇರ್ಲಿ ಅಂತ ಹೇಳಿ. ಈಗ ನೀವು ನಮಗೊಂದಿಷ್ಟು ಮಾಹಿತಿಯನ್ನು ಕೊಡಬೇಕು. ಈಗ ನೀವು ಮುಂಗಾರು ಸೀಸನ್ ಪ್ರಾರಂಭವಾದ ಮೇಲೆ ಅಂದ್ರೆ June 7 ಅಂತ ನಾವು ಈ ಕಡೆ ಕರಿತೀವಿ, ಮಿರ್ಗಾ ಕೂಡ್ತದೆ ಅಂತ ಹೇಳಿ, ಅಂದ್ರೆ ಮೃಗಶಿರ ಮಳೆ ಪ್ರಾರಂಭವಾಗ್ತದೆ. ಈ ಮೃಗಶಿರ ಮಳೆ ಪ್ರಾರಂಭವಾದ ಮೇಲೆ ತಾವು ಬೆಳೆಯುವಂತ ಬೆಳೆಗಳು ಇವು ತೊಗರಿ, ಅಲಸಂದಿ ಮತ್ತು ಹೆಸರು ಇವನ್ನೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ. ಇವನ್ನ ಬೆಳಿಬೇಕಾದ್ರೆ ಯಾವ ರೀತಿ ಭೂಮಿಯನ್ನ ಉಳುಮೆ ಮಾಡ್ತೀರಿ? ಅದರ ಜೊತೆಗೆ ಆ ಭೂಮಿಯನ್ನ ಉಳುಮೆ ಮಾಡೋದಕ್ಕಿಂತ ಮುಂಚೆ ಏನಾದರೂ ಇವು ಎರೆಹುಳ ಗೊಬ್ಬರ ಅನ್ನಾಗ್ಲಿ ಅಥವಾ ತಾವು ದನಗಳ ಗಂಜಲು ಆಮೇಲೆ ಜೀವಾಮೃತ ಇವನ್ನೇನಾದ್ರೂ ಸಿಂಪರಣೆ ಮಾಡ್ತೀರೇನು ಜಮೀನಕ್ಕೆ? ಸರ, ನಾವು ಈ ವರ್ಷ ಬೆಳೆ ಕಟಾವ್ ಯಾವ್ಯಾವ ಆತಾವ ಅಂದ್ರೆ ದೀಪಾವಳಿ ಒಳಗೆ ಶೇಂಗಾ ಆಗ್ತದ್ರಿ, ಅದಕ್ಕಿಂತ ಈ ಜೂನ್ ತಿಂಗಳಿಗೆ ಎಲ್ಲ ಮುಂಗಾರಿ ಬೆಳೆಗಳು ಕಟಾವ್ ಆಗಿರ್ತಾವ್ರಿ. ಈ ಜೂನ್ ತಿಂಗಳದೊಳಗೆ ಮಾಗಿ ಉಳುಮೆ ಅಂತ ಹೇಳಿ ಎರಡೇ ತಿನ್ ಕೆಬ್ಬಿಣಗಳ ಹೊಡಿತೇವ್ರಿ ನಾವು. ಎರಡೇ ತಿನ್ ಕೇಪಣ ನೇಗಲ ಹೊಡೆದು ಒಂದ್ ಎರಡ್ ಮೂರು ತಿಂಗಳು ಬಿಟ್ಟು ಬಳಕ ಮುಂದ ಅವಕಾಳಿ ಮಳೆ ಬಂದ ಬಳಕ ಬಲರಾಮ್ ನೇಗಲ ಹೊಡಿತೇವ್ರಿ. ಬಲರಾಮ್ ನೇಗಲ ಹೊಡೆದು ಜೂನ್ ಸಾತ್ ರಟಿಗೆ ಒಂದ್ ಎರಡ್ ಮೂರು ಸಲ ಹರಿ ನೆಲ ಹದ ಮಾಡಿ ಬಿತ್ತಂಗ್ ಮಾಡಿ ಇಟ್ಟಿರ್ತೇವ್ರಿ ಸರ್. ನಾವು ಬಿತ್ತಂಗ್ ಮಾಡೋದಲ್ಲದೆ ಘನ ಜೀವಾಮೃತವನ್ನ 40 ಎಕರೆ ಕೃಷಿ ಮಾಡ್ತೇವ್ರಿ ಸರ್. ನಾವು ಒಂದ್ ಅಜ್ವಾಸ ಒಂದ್ 40 ಕ್ವಿಂಟಲ್ ದಟ್ಟು ಘನ ಜೀವಾಮೃತ, ಒಂದ್ 40 ಕ್ವಿಂಟಲ್ ದಟ್ಟು ಎರಿ ಉಳಿದ ಗೊಬ್ಬರ ಮತ್ತು ತಿಪ್ಪಿ ಗೊಬ್ಬರ ಎಲ್ಲ ಸೋಸಿ ಇಟ್ಕೊಂಡಿರ್ತೇವ್ರಿ. ಅದನ್ನೆಲ್ಲ ಮಿಕ್ಸ್ ಮಾಡಿಸಿ ಎಕರೆಕ್ ಎರಡ್ ಕ್ವಿಂಟಲ್ದಂಗ ಅದನ್ನೇ ಬಿತ್ತಿ ನಮ್ಮ ಮನೆಯಲ್ಲೇ ಇದ್ದಂತ ಕಾಳುಗಳನ್ನ ಬಿತ್ತೇವ್ರಿ. ನಾವು 52 ತರದ ಕಾಳುಗಳನ್ನ ಬೆಳಿತೇವ್ರಿ. ನಾವು ಈಗ ನಾವು ಯಾವ್ದು 40 ಎಕರೆ ಬಿತ್ತು ಯಾವ್ದೇ ರೈತ ಸಂಪರ್ಕ ಕೇಂದ್ರದಿಂದ ಯಾವ್ದೇ ಕೇಂದ್ರದಿಂದನು ಯಾವ ಬೀಜನು ತರ್ಲಕ್ಕೂ ಹೋಗಂಗಿಲ್ಲ, ಅಲ್ಲಿ ಪಾಳೆನು ಹಚ್ಚಲಕ್ಕೆ ಹೋಗಂಗಿಲ್ಲ. ಅವತ್ ಯಾವಾಗ ಬಿತ್ತಂಗ ಆತದ ಅವತ್ ನಮ್ಮನೇನು ಎತ್ತೊಂಡು ಬಿತ್ತು ಬಿಡ್ತೇವ್ರಿ ಸರ್. ಅದು ಟ್ರಾಕ್ಟರ್ ಏನು ಉಪಯೋಗ ಇದು ಮಾಡಲ್ರಿ, ನಾವು ನಮ್ ಎತ್ತುಗಳಿಂದನೇ ನಾವೇ ಸ್ವತಃ ಬಿತ್ತೀನಿ. ತಾವು ಹೇಳಿದ್ರಿ ಈಗ ಈ ಎತ್ತುಗಳ ಮುಖಾಂತರ ನಾವು ಬಿತ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ, ಮತ್ತೆ ನೀವು ಇವು ಎಷ್ಟು ವರ್ಷದಿಂದ ತಾವು ಬೀಜವನ್ನ ಸಂಗ್ರಹಿಸಿ ಇಟ್ಟಿರಿ? ತಾವು 2006 ಒಳಗ ನನಗ ಈ ಕೃಷಿ ಅಂದ್ರೆ ಏನ್ ಅನ್ನೋದು ಗೊತ್ತಾಯ್ತು ಸರ್. ಮೊದಲ ರಾಸಾಯನಿಕ ಕೃಷಿ ಅನ್ನೋದೇ ಒಂದೇ ಕೃಷಿ ಅನ್ನೋದು ಇತ್ತು. ಅವಾಗ ಪಾಳೇಕರ ಅವ್ರ ಬರ್ಲಾಕ ನಾ ಕೂಡಲ ಸಂಗಮಕ್ಕೆ ಹೋಗಿ ಬಂದ ಒಳಗ ಕೃಷಿ ಅನ್ನೋದು ಇದು ನೈಸರ್ಗಿಕ ಕೃಷಿ ಅನ್ನೋದು ಒಂದು ಬಹಳ ಶ್ರೇಷ್ಠವಾದ ಕೃಷಿ ಅದ, ಎಲ್ಲರಿಗೂ ಅನುಕೂಲವಾಗಂತದ. ಪ್ರತಿಯೊಬ್ಬರು ಆಡಂಬರ ಇಲ್ಲಾರ್ದೆ, ಬಹಳ ಬಂಡವಾಳ ಇಲ್ಲಾರ್ದೇನೆ, ಬಹಳಷ್ಟು ಖರ್ಚು ಇಲ್ಲಾರ್ದೇನೆ, ಬ್ಯಾಂಕ್ ಸಾಲ ಸೋಲ ಇಲ್ಲಾರ್ದೇನೆ ಕೆಲಸ ಮಾಡುವಂತದ್ದು ಅದ ತಿಳ್ಕೊಂಡ ಬಳಕ ಅವಾಗ ನಾ ಮೊದಲು ಬರೇ ಕಬ್ಬ ಅಂದ್ರೆ ಕಬ್ಬೆ ಬೆಳೀತಿದ್ದ, ಬರೇ ಲಿಂಬೆ ಅಂದ್ರೆ ಲಿಂಬೆ ಬೆಳೀತಿದ್ದ, ಬರೇ ಒಂದೇ ತರದ ಎಳೆಯಕ್ಕೆ ಬೆಳೆ ಬೆಳೀತಿದ್ರಿ. ಈಗ ನಾ ನೈಸರ್ಗಿಕ ಕೃಷಿಯ ಒಂದು ತರಬೇತಿ ನಾ ತಗೊಂಡು ಬಂದ ಬಳಕ ಪ್ರತಿಯೊಂದನ್ನು ನನಗೆ ಬೇಕಾದ ಪ್ರತಿ ಮನೆಗೆ ಬೇಕಾದ ವಸ್ತುವನ್ನ ಉಪ್ಪ ಮತ್ತು ಅರಿವಿ ಎರಡು ಬಿಟ್ರೆ ನಾನೇ ಬೆಳ್ಕೋಬೇಕು ಅನ್ನಂತ ಒಂದು ನಿರ್ಧಾರ ಮಾಡಿಕೊಂಡು ಭತ್ತ ಮೊದಲು ಮಾಡಿ ನನ್ನ ಎಲ್ಲ ಕಾಳುಗಳನ್ನ ಮತ್ತು ಎಲ್ಲ ಪದಾರ್ಥಗಳನ್ನ ಕಾಯಿಪಲ್ಯಗಳನ್ನ ಹಣ್ಣಂಪಲ್ಗಳನ್ನ ನಾನೇ ಬೆಳ್ಕೋತೀನಿ ಸರ್. ಅವತ್ತಿನ ಹಿಡಿದು ಇವತ್ತಿನ ಅಂದ್ರೆ ಈಗ ಸುಮಾರು 2006 ತಾವು ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿರಿ. ಅಂದ್ರೆ ಸುಮಾರು 10-15 ವರ್ಷ ಆಯ್ತು. ಸುಮಾರು 10-15 ವರ್ಷದಲ್ಲಿ ಈಗ ನೀವು ಮೊದಲು ಬೆಳೆಯುವಂತ ಒಂದು ಈ ರಾಸಾಯನಿಕ ಕೃಷಿ ಪದ್ಧತಿಗೂ ಮತ್ತು ಈ 2006 ನಂತರ ನೀವು ತಾವು ಏನು ಈ ಕೂಡಲ ಸಂಗಮದಲ್ಲಿ ತರಬೇತಿಯನ್ನ ತಗೊಂಡ್ರಿ ನೈಸರ್ಗಿಕ ಪದ್ಧತಿದು, ಅದರ ಮೇಲೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ಈಗ ಸುಮಾರು 15 ವರ್ಷ ಬೆಳೆದಿದ್ದೀರಿ. ಈಗ ಈ ಎರಡು ಕೃಷಿಯಲ್ಲಿ ತಮಗೆ ಯಾವ್ದು ವ್ಯತ್ಯಾಸ ಏನ್ ಕಂಡುಕೊಂಡಿರಿ? ಸರ್ ಬಹಳಷ್ಟು ವ್ಯತ್ಯಾಸ ಅದ್ರಿ. ನೈಸರ್ಗಿಕ ಕೃಷಿಯಲ್ಲಿ ಕೆಲಸ ಬಹಳ ಕಮ್ಮಿ ರೀ, ಮಾನವ ಕೂಲಿ ಉಳಿತದ, ಆಮೇಲೆ ಕರೆಂಟ್ ಉಳಿತಾಯ ಆಗ್ತದ್ರಿ 100-80%, ಆಮೇಲೆ ನೀರಿನ ಉಳಿತಾಯ 100-90% ನೀರಿನ ಉಳಿತಾಯ ಆಗ್ತದ್ರಿ. ಆಮೇಲೆ ಎಲ್ಲಾ ತರದಿಂದನು ಮನುಷ್ಯಾಗ ತಾಪ ಇರೋದಿಲ್ರಿ. ಅವು ರಾಸಾಯನಿಕ ಕೃಷಿ ಒಳಗ ಪ್ರತಿಯೊಂದಕ್ಕೂ ಮನುಷ್ಯ ಕಿರಿಕಿರಿ ಆಗ್ತದ್ರಿ. ಬಹಳಷ್ಟು ಆಳುಗಳು ಬೇಕು, ಕರೆಂಟ್ ಬೇಕು, ಬಹಳಷ್ಟು ನೀರು ಬೇಕು, ಬಹಳಷ್ಟು ಬಂಡವಾಳ ಬೇಕು. ಹಿಂಗ ಈಗ ತಾವು ಹೇಳಿದ್ರಿ ಈ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಒಂದಿಷ್ಟು ಮನುಷ್ಯನಿಗೆ ಕಿರಿಕಿರಿ ತಲೆನೋವು ಇರ್ತದ ಅಂತ ಹೇಳಿದ್ರಿ, ಅದು ಯಾವ ರೀತಿ ಅಂತ ಸ್ವಲ್ಪ ಇನ್ನೊಂದಿಷ್ಟು ಬಿಚ್ಚಿ ನಮ್ಮ ರೈತರಿಗೆ ತಿಳಿಪಡಿಸ್ತೀರಿ? ಸರ್ ಹಪಯಪಿರಿ ಮನುಷ್ಯನ ಆಸೆ ರೀ, ಬಹಳಷ್ಟು ಗಳಿಸಬೇಕು, ಬಹಳಷ್ಟು ಬೆಳಿಬೇಕು ಅನ್ನುವಂತ ಹಪಯಪಿಯಾಗಿ ಮನುಷ್ಯಾಗ ಸಮಾಧಾನ ಅನ್ನೋದು ಇರೋದಿಲ್ರಿ. ಇದು ನನ್ನ ಮನೆಗೆ ನನ್ನ ದನಕರಕ್ಕೆ ಆಗಸ್ಟ್ ಆದ್ರೆ ಸಾಕು ಅನ್ನುವಂತ ಮನೋಭಾವನೆ ಯಾವಾಗ ಬರ್ತದ, ಸಮಾಧಾನ ಯಾವಾಗ ಆಗ್ತದ, ಅವಾಗ ಎಲ್ಲ ಸುಸ್ಥಿರ ಆಗ್ತದೆ ಸರ್, ಸರಳ ಆಗ್ತದೆ. ಅಂದ್ರೆ ತಾವು ಹೇಳುವ ಪ್ರಕಾರ ಗೌತಮ್ ಬುದ್ಧರು ಒಂದು ಮಾತು ಹೇಳಿದ್ರು, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ, ಅದನ್ನ ತಾವು ಜೀವನದಲ್ಲಿ ಅಳವಡಿಸಿಕೊಂಡ್ಬಿಟ್ಟಿರಿ. ಅದಕ್ಕೆ ತಮಗೀಗ ಸಮಾಧಾನದ ಮತ್ತ ಶಾಂತಿ ಅದ, ಮತ್ತ ತಮ್ಮ ಈಗ ಈ ನೈಸರ್ಗಿಕ ಕೃಷಿ ಪದ್ಧತಿ ತೃಪ್ತಿಯನ್ನ ತಂದು ಕೊಟ್ಟದಂತ ನಮಗ ತಮ್ಮ ಮಾತಿನಲ್ಲೇ ನಮಗ ಗೊತ್ತಾಗ್ತದೆ. ಈಗ ಅದರ ಜೊತೆಗೆ ಸರ್ ನಾವು ಇನ್ನೊಂದು ಹೇಳಕ್ ಇಚ್ಛ ಪಡ್ತೇನ್ರಿ, ನಾವು ಏನು ಪ್ರತಿ ವರ್ಷ ತೊಂದರೆ ತಗೊಂಡು ಮೇಲ ಮೇಲ ಕೆಲಸಗಳನ್ನ ಮಾಡಿ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ದು ಒಂದು 100 ನಿಂಬಿಡ, ಒಂದು 100 ನಿಂಬಿಡಕ್ಕೆ ವರ್ಷದೊಳಗೆ ಒಂದ್ 2-3 ಸಲ ಅಗತಿ ಮಾಡೋದು, ಮಡಿ ಕಟ್ಟುದು, ಕಾವಲಿ ಮಾಡೋದು, ಗೊಬ್ಬರ ಹಾಕುದು, ಕಟಿಂಗ್ ಮಾಡೋದು, ಮುಳ್ಳು ತೆಗೆಯೋದು, ಎಲ್ಲ ಮಾಡಿದ್ರೆ 137,000 ರೂಪಾಯಿ ನನಗೆ ಒಂದಕ್ಕೆ ವರ್ಷ ಖರ್ಚು ಬರ್ತಿತ್ತು ಸರ್. ನಾ ಈಗ ನೈಸರ್ಗಿಕ ಕೃಷಿ ಮಾಡದಕ್ರೆ ಏನ್ ಮಾಡತ್ತೀನಿ, ನನ್ನ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಈ ಭೂಮಿ ಮ್ಯಾಗ ಮಲ್ಚಿಂಗ್ ಮಾಡಿಬಿಟ್ನಪ್ಪ ಅಂದ್ರೆ ಎರೆಹುಳ ಮತ್ತು 108 ಪ್ರಜಾತಿಯ ಸೂಕ್ಷ್ಮಣಜೀವಿಗಳ ಭೂಮಿಯನ್ನ ಉಳುಮೆ ಮಾಡ್ತಾವ, ಮಳೆ ನೀರನ್ನ ಪೂರ್ಣ ಭೂಮಿಯಾಗೆ ಹಿಂಗು ಹಂಗ ನೋಡ್ಕೋತಾವ್ರಿ. ಹ್ಯೂಮಸ್ ರೆಡಿ ಆಗ್ತಾರೆ ಸರ್, ಈ ನಾವು ಮ್ಯಾಲ ಹಾಕಿದ ಕಾಷ್ಟ ಪದಾರ್ಥಗಳನ್ನ ಏನ ತಿಂದು ಅದು ಬದುಕ್ತದ, 108 ಪ್ರಜಾತಿಯ ಸೂಕ್ಷ್ಮಣ ಜೀವಿಗಳು ತಿಂದಂತ ಇಕ್ಕಿ ವಿಘಟನೆಗೊಂಡಂತ ಕೃಷಿ ತ್ಯಾಜ್ಯ ವಸ್ತು ಹ್ಯೂಮಸ್ ಆಗಿ ಜೀವದ್ರವ್ಯಾಗಿ ನಿರ್ಮಾಣ ಆಗ್ತದೆ. ಆ ಜೀವದ್ರವ್ಯ ಈ ವಾತಾವರಣದೊಳಗಿನ 78% ನೀರೇನದ ಭೂಮಿಯೊಳಗೆ ಹಿಡ್ಕೊಂಡು ಬೆಳೆಗಳಿಗೆ ಕುಡಿದ್ರಿಂದ ಬೆಳೆ ಸತತವಾಗಿ ಫಸಲು ಕೊಟ್ಟು ಆ ರಾಸಾಯನಿಕ ಕೃಷಿ ಒಳಗಿನಕಿಂತ ಈ ಸತ ನನಗ ಅವಾಗ ಒಂದ 300 ಡಾಗ ಅಂದ್ರೆ 300 ಬ್ಯಾಗ ನಿಂಬಿಕಾಯಿ ಬರ್ತಿದ್ದು, ಈಗ ನಮ್ಮಲ್ಲಿ 600 ಬ್ಯಾಗ್ ಬರ್ಲಕತ್ತಾಯಿದೆ ಸರ್. ದುಪ್ಪಟ್ಟ ಹೆಚ್ಚಾಗಿದೆ. ನಾವು ಕೆಲಸ ಮಾಡಲಿಲ್ಲ ಅಂದ್ರೂ ಉತ್ಪನ್ನ ಜಾಸ್ತಿ ಆಗ್ಯದ್ರಿ. ಅಂದ್ರೆ ಈಗ ತಮ್ಮ ಅನುಭವದ ಪ್ರಕಾರ ಈ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಬಂಡವಾಳನೂ ಜಾಸ್ತಿ ಆಗ್ತದ, ಕೆಲಸನೂ ಜಾಸ್ತಿ ಆಗ್ತದ, ಆದ್ರೆ ಇದರಲ್ಲಿ ಅದು ಬೆಳೆ ಬರಲಿಲ್ಲ ಅಂದ್ರೆ ಮನುಷ್ಯನಿಗೆ ಸ್ವಲ್ಪ ತಾಪನೂ ಆಗ್ತದ. ಆದ್ರೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ಕೆಲಸನೂ ಕಡಿಮೆ, ಬಂಡವಾಳನೂ ಕಡಿಮೆ, ಆದ್ರೆ ಉತ್ಪನ್ನ ಮಾತ್ರ ತುಂಬಿ ಇಡಬೇಕು, ಅಷ್ಟು ಉತ್ಪನ್ನ ಬರ್ತದ ಅಂತ ಹೇಳ್ತೀರಿ. ಈಗ ನಿಮ್ಮ ಅನುಭವದ ಪ್ರಕಾರ ಈಗ ನೀವು ಈ ಮುಂಗಾರಿ ಬೆಳೆಯಲ್ಲಿ ತೊಗರಿ, ಅಲಸಂದಿ ಇವನ್ನೆಲ್ಲ ಬೆಳಿತೇನೆ ಅಂತ ಇದ್ರಲ್ಲ, ಇವಕ್ಕೆ ಬಿತ್ತನೆ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಇದು ಮಾಡ್ತೀರಿ? ಈ ಸದ್ ನಾವು ಬಿತ್ತುವಾಗ ಮುಂಜೆ ಸರ ನಾಳೆ ಬಿತ್ತೇವ ಅಂದ್ರೆ ಇವತ್ತ 20 liter ನೀರು ತೊಗೋತೇವ್ರಿ, ಅದ್ರೊಳಗ ಒಂದ್ 5 kg ದೇಸಿ ಆಕಳ ಸಗಣಿ ಹಾಕ್ತೇವೆ, ಒಂದ್ 3 liter ಅಷ್ಟು ಅಂದಾಸ ಗಂಜಲ ಹಾಕ್ತೇವೆ, ಒಂದ್ 50 gram ಸುಣ್ಣ ತಿನ್ನು ಸುಣ್ಣ ಹಾಕಿ ಎಳೆಗೆಡಿಸಿ ಇಟ್ಟು ಮುಂಜಾನೆ ಅದನ್ನ ಯಾವ ಬೆಳೆ ಬೀಜ ಬಿತ್ತೇವೋ ಅದನ್ನ ಜೀವಾಮೃತದೊಳಗ ಅದನ್ನ ಎದ್ದಿ ನೆಲದೊಳಗ ನೆಳ್ಳಿನೊಳಗ ಆರಿಸಿ ಬಿತ್ತು ಬಿಡ್ತೇವೆ ಸರ್. ಅದ್ರ ಬಗ್ಗೆ ನಾವೇನು ಅದು ಇದು ತಂದು ಅದು ಏನು ಮಾಡ್ಲಿಕ್ಕೆ ಹೋಗಂಗಿಲ್ರಿ. ಇದು ಒಂದೇ ಚಕ್ರ, ನಮ್ಮ ನೈಸರ್ಗಿಕ ಕೃಷಿಯ 4 ಚಕ್ರದೊಳಗ ಒಂದೇ ಚಕ್ರ, ಮೊದಲನೇ ಚಕ್ರ ಇದು. ಆ ನಂತರ ಎರಡನೇ ಚಕ್ರ ಜೀವಾಮೃತ ಅಂತ ಬರ್ತಾರೆ ಸರ್. 1 acre ಬೆಳಿಗ್ಗೆ 200 liter ನೀರಿನೊಳಗ ಒಂದು ಬುಟ್ಟಿ ಅಟ್ಟು ಅಂದಾಜು ಒಂದು 10 kg ಅಟ್ಟು ಸಗಣಿ, ದೇಶಿ ಆಕಳ ಸಗಣಿ, ಒಂದ್ 1/4 ಕೊಡದಷ್ಟು ಗಂಜಲ, 1.5 kg ಅಟ್ಟು ದ್ವಿದಳ ಧಾನ್ಯದ ಯಾವ್ದೇ ಅಲಸಂದಿ, ಹೆಸರ, ಮೂಕಣಿ, ಉದ್ದ, ಉರ್ಲಿ, ಕಾಡ್ಲಿ ಯಾವ್ದೇ ಇರಲ್ಲಕ 2 kg ಹಿಟ್ಟ, ಆಮೇಲೆ 2 kg ರಾಸಾಯನಿಕ ಮುಕ್ತವಾದಂತದ್ದು ವಿಷ ಇಲ್ಲಾರದಂತದ್ದು ಕಪ್ಪು ಬೆಲ್ಲ ಆದ್ರೂ ನಡೀತದ, ಅಥವಾ 4 liter ಕಬ್ಬಿನ ಹಾಲಾದ್ರೂ ನಡೀತದ, 1.5 liter ತೆಂಗಿನ ನೀರಾದ್ರೂ ನಡೀತದ, ಅಥವಾ ನಮ್ಮಲ್ಲಿ ಬೆಳೆದಂತ ಚಿಕ್ಕು ಮತ್ತು ಬಾಳೆಹಣ್ಣ ಅದು ಬಾಳ ಹಣ್ಣಾಗಿದ್ದು ಅಂದ್ರೆ ಅವನ್ನ ಹಾಕಿದ್ರು ಆಗ್ತದ್ರಿ. ಇವಿಷ್ಟು ಹಾಕಿ ಒಂದ್ ಮುಟಿ ಹುತ್ತಿನ ಮಣ್ಣ ಹಾಕಿ ಎರಡರಿಂದ ಬಲಕ್ಕೆ ವಿಶ್ವಗತಿಯಲ್ಲಿ ನಾವು ಒಂದ್ ದಿನಕ್ಕೆ 3 ಸಲ ತಿರುವಾಡಿ 2 ನಿಮಿಷ ಇಟ್ಟೇವಂದ್ರೆ 2 ನಿಮಿಷದಂಗ 3 ಸಲ ತಿರುವಾಡ್ಬೇಕ್ರಿ ಸರ್. ಒಂದ್ ದಿನಕ್ಕೆ ನೆಳ್ಳಾಗಿಡ್ಬೇಕು ಅದನ್ನ. 48 ತಾಸುಗಳಲ್ಲಿ 1 gram ಸೆಗಣಿ ಹೇಳಿ 300-500 crore ಬ್ಯಾಸ್ಲೆಸ್ ಫ್ಯಾಕ್ಟರಿಗಳು ಏನ್ ಇರ್ತಾವ ಅವು ನಾವು ಸಂಸ್ಕಾರ ಕೊಟ್ಟು ಜೀವಾಮೃತ ಮಾಡದೊಳಗೆ ಮಲ್ಟಿಪ್ಲೈ ಆಗ್ತಾರೆ ಸರ್. 20 ನಿಮಿಷಕ್ಕೊಮ್ಮೆ 48 ತಾಸು ತನಕ ಇದು ದ್ವಿಗುಣಗೊಳ್ಳುವ ಪ್ರಕ್ರಿಯೆ ಮಲ್ಟಿಪ್ಲೈ ಆಗ ನಡೀತದೆ. 48 ತಾಸು ಆದ ಬಳಕ 1 acre ನಾವು ಇದನ್ನ ಬಿಟ್ಟೇವಂದ್ರೆ 1 ತಿಂಗಳ ತನಕ ನಾವು ಆ ಭೂಮಿಗೆ ಆಗಲಿ ಆ ಬೆಳೆಗೆ ಆಗಲಿ ಏನು ಪೋಷಕಾಂಶಗಳು ಕೊಡುವ ಅವಶ್ಯಕತೆ ಇಲ್ಲ ಸರ್. ಇದು ಮತ್ತೊಂದು ತಿಂಗಳಿಗೊಮ್ಮೆ ನಾವು ಇಟ್ಕೊಟ್ಟೇವಂದ್ರೆ ಮತ್ತೊಂದು ತಿಂಗಳ ಮುಗಿಯಿರ್ತು. ಒಂದು ತಿಂಗಳಿಗೊಮ್ಮೆ 200 liter ಜೀವಾಮೃತ ಕೊಟ್ಟೇವಂದ್ರೆ ಎಲ್ಲಾ ತರದ ಪೋಷಕಾಂಶಗಳು ಲಭ್ಯ ಆಗ್ತಾರೆ ಸರ್. ಇಷ್ಟೆಲ್ಲ ಮಾಡೋದ್ರಿಂದ ಬೆಳೆ ಸಮೃದ್ಧವಾಗಿ ಬರ್ತದಂತೆ? ಬರ್ತದೆ ಸರ್, ಬರ್ತದ. ಆದ್ರೂ ಅದ್ರ ಜೊತೆಗೆ ನಾವು ಈಸ್ಟಿನ ಬಹಳ ಪಾಪ ಮಾಡಿದೇವೆ ಸರ್. ರಾಸಾಯನಿಕ ಮತ್ತು ವಿಷವನ್ನ ಬಹಳ ಉಣಿಸಿ ಪಾಪ ಮಾಡಿ ಜೀವಾಣುಗಳ ಸಂಖ್ಯೆಯನ್ನೆಲ್ಲ ಕೊಂದಿವು. ಆ ಜೀವಾಣುಗಳ ಸಂಖ್ಯೆ ಮರಳಿ ಬರಬೇಕಾದ್ರೆ ನಾವು ಇನ್ನೊಂದಿಷ್ಟು ಈ 200 liter ಅಲ್ಲದೆ ಇನ್ನೊಂದಿಷ್ಟು ಜೀವಾಮೃತವನ್ನು ಬಿಡುದು, ಆಮೇಲೆ ಒಂದಿಷ್ಟು 1-2 ವರ್ಷ ತಿಪ್ಪಿ ಗೊಬ್ಬರ ಹಾಕುದು ಅದು ಮಾಡಿದೇವ ಅಂದ್ರೆ ನಮಗೆ ಬೆಳೆಯಲ್ಲಿ ಕುಂಠಿತ ಆಗುದು ಸರ್. ಇಲ್ಲಿಕಂದ್ರೆ ಬರೇ ಜೀವಾಮೃತದ ಮೇಲೆ ನಮಗೆ ಇಳುವರಿ ಬರ್ಲಪ್ಪ ಅಂದ್ರೆ 1-2 ವರ್ಷ 6 ತಿಂಗಳ ಟೈಮ್ ತಗೋತಾರೆ ಸರ್. ಈಗ ತಾವು ಹೇಳ್ತಾ ಇದ್ರಿ 2ನೇ ಚಕ್ರವನ್ನ ದಾಟಿದೀವಿ, ಈಗ 3ನೇ ಚಕ್ರ ಏನದ? 3ನೇ ಚಕ್ರ ಅತ್ಯಂತ ಬಹಳ ಹೇಳ್ಕೊಳ್ಳುವಂತದ ಸರ್. ಇದು ಇತ್ತುಪ ಅಂತಂದ್ರೆ ಉಳಿಕಿದ್ದೆಲ್ಲ ಚಕ್ರಗಳು ನಡೀತಾವ ನನ್ನ ಅನುಭವಕ್ಕೆ ಬಂದ್ರೆ ಸರ್. ಈ ಕೃಷಿ ತ್ಯಾಜ್ಯವನ್ನ ನಾವು ರೈತರು ಸುಡ್ಲಾರ್ದೆ ಹಾಳು ಮಾಡ್ಲಾರ್ದೇನೆ ಪ್ರತಿಯೊಂದು ಹಲ್ಲ ಹಾಕೊಳ್ಳೋ ಕಡ್ಡಿ ಮೊದಲು ಮಾಡಿ ನಾವು ಅದನ್ನ ಬಂಗಾರ ಅಂತ ಹೇಳಿ ನಾವು ಪ್ರೀತಿ ಮಾಡಿ ಅದನ್ನ ನಾವು ಭೂಮಿಗೆ ಒದಗಿಸಿ ಸರ್ಕಾರ ಮಾಡಿದೇವ ಅಂದ್ರೆ ಈ ಅನಂತಕೋಟಿ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಆಹಾರ ಆಗಿ ಮಾರ್ಪಡ್ತದೆ, ಅದೇ ಜೀವ ದ್ರವ್ಯ ಆಗಿ ಹ್ಯೂಮಸ್ ರೆಡಿ ಆಗ್ತದೆ. ಅದು ಜೀವ ದ್ರವ್ಯ ಏನಿರ್ತಪ್ಪ ಅಂತಂದ್ರೆ ಎಲ್ಲ ಬೆಳೆಗಳಿಗೆ ಎಲ್ಲ ತರದ ಪೋಷಕಾಂಶಗಳ ಕೊಡುವ ಒಂದು ಆಗರ. ಈ ಜೀವ ದ್ರವ್ಯ ತಯಾರಾಗಬೇಕಾದ್ರೆ ಈ ಕೃಷಿ ತ್ಯಾಜ್ಯ ವಸ್ತು ಏನದ ಇದು ಬಹಳ ಮುಖ್ಯ ಸರ್. ಇದು ಮಲ್ಚಿಂಗ, ಇದರ ಹೆಸರೇ ಜೀವಂತ ಬದುಕಿ ಅಂತದಾರಿ. ಸಾಯಿಲ್ ಮಲ್ಚಿಂಗ್ ಅಂತ ಹೇಳಿಸಿದ ಒಂದು ಮೃದು ಆಚ್ಛಾದನ ಆತಾರ. ಇದು ಕಾಸ್ಟ್ ಮೆಟೀರಿಯಲ್ ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು ಒಣದು, ಇದು ಚಗಳ, ಚಿಪಾಟಿ, ಕಡ್ಡಿ, ರಾಶಿ ಆದ ಬಳಕ ಇಂಥವೆಲ್ಲ 3 ಮಲ್ಸಿಂಗ್ ಬರ್ತಾರೆ ಸರ್. ಈ 3ರೊಳಗ ಯಾವ್ದಾದ್ರು 1 ಅಥವಾ 2 ಮಾಡ್ಕೊಂಡೇವಪ್ಪ ಅಂದ್ರೆ ನಮ್ಮ ಭೂಮಿ ಸದೃಢ ಆಗ್ತಾರೆ ಬಾಳ್ರಿ. ಭೂಮಿ ಯಾವಾಗ ಬಲವಾನ ಆಗ್ತದ? ಭೂಮಿಯೊಳಗೆ ಎಡ್ ಬರ್ತಂದ್ರೆ ಜಡ್ ಬರಂಗಿಲ್ಲ ಸರ್. ಮೈಯೊಳಗೆ ಎಡ್ಡಿತ್ತಂದ್ರೆ ಜಡ್ ಬರಂಗಿಲ್ಲ. ಭೂಮಿಯೊಳಗೂ ಬಹಳಷ್ಟು ಪ್ರಫುಲ್ಲಿತ್ತು, ಭೂಮಿ ಸದೃಢ ಇತ್ತು ಅಂದ್ರೆ ಬೆಳೆಗಳಿಗೆ ರೋಗ ಕೀಟ ಮುಕ್ತವಾಗಿ ಬಹಳಷ್ಟು ಒಳ್ಳೆ ಬೆಳೆ ಬರ್ತಾರೆ ಸರ್. ಈಗ ನೀವು ಹೇಳ್ತಾ ಇದ್ರಿ 3ನೇ ಚಕ್ರ ಮುಗೀತು ಅಂತ, ಇನ್ನು ತಾವು ಹೇಳೋ ಪ್ರಕಾರ ಕೊನೆ 1/4 ಚಕ್ರ ಏನದು? ಸ್ವಲ್ಪ ರೈತರಿಗೆ ತಿಳಿಯಪಡಿಸ್ರಿ. ಸರ್ ಬಹಳ ಮುಖ್ಯವಾದ ಚಕ್ರ ರೀ ಇದು. ನಾವು ಯಾವಾಗಲೂ ನೀರ್ ಅದಾವ ಅಂತ ಹೇಳಿ ನೀರನ್ನೇ ನಿರ್ವಹಣೆ ನಾವು ಮಾಡಬಾರ್ದು ಸರ್. ಇದ್ರೊಳಗ ನಿಮ್ಮ ಆಕಾಶವಾಣಿ ಅವರೇ ನಮ್ಗೆ ಮತ್ತೊಂದು ಹೇಳ್ಯಾರ, ರಾಮಡಿಗೆ ಅವರು ತೇವಾಂಶದ ನಿರ್ವಹಣೆ ಮಾಡ್ಬೇಕು ಅನ್ನೋದು ಬಹಳ ಸೂಕ್ತ ಹೇಳಿ ಸರ್. ನಾವು ನೀರನ್ನ ನಿರ್ವಹಣೆ ಇದ್ದೆವು. ಈ ನೀರು ಬಿಡ್ಬೇಕಾದ್ರೆ ನಾವು ಬೆಳೆಗಳಿಗೆ ಬಿಡಬಾರ್ದ್ರಿ, ಭೂಮಿಗೆ ಬಿಡಬಾರ್ದು. ನಾವು ಎಷ್ಟು ಬೇಕು ಅಷ್ಟು ಅದವರಿತ್ತು ನೀರು ಬಿಟ್ಟ ಪ್ರಕಾರ ಅದು ಒಂದು ಆರ್ದ್ರತೆ ಅಥವಾ ವಾಪಸ್ ಆತಾರೆ. ಇದಕ್ಕೆ ಇದು ನಾಲ್ಕನೇ ಚಕ್ರದ ಹೆಸರು. ಏನಂದ್ರೆ ನಾವು ಗಾಂವಟಿ ಒಳಗೆ ನಾವು ರೈತರಿಗೆ ಹೇಳ್ಬೇಕಂದ್ರೆ ಮಣ್ಣನ್ನ ಕೆದರಿ ನಾವು ಮುಟಗಿ ಮಾಡ್ಬೇಕಾರ ಮುಟಗಿ ಆಗ್ಬೇಕು, ಬಿಟ್ಟರೆ ಕೈಯಾಗಿಂದ ಉದುರಾಗಿ ಮಣ್ಣು ತಳಗಿ ಬಿಡ್ಬೇಕ್ರಿ, ಅವಾಗ ನಾವು ನೀರು ಬಿಡ್ಬೇಕು. ಮುಟಗಿ ಮಣ್ಣ ಮುಟಗಿನೇ ಆಯ್ತು ಅಂದ್ರೆ ನೀರು ಬಿಡುವ ಅವಶ್ಯಕತೆ ಇಲ್ಲ. ಅತಿ ನೀರಾದ್ರೂ ಭೂಮಿಯ ಫಲವತ್ತತೆ ಕಮ್ಮಿ ಆತರಿ ಸರ್. ಇದು ಆರ್ದ್ರತೆ ಬಹಳ ಮುಗಿಸ್ರಿ, ಹದವರ್ತ ನೀರು ಕುಡಿದ್ರಿಂದ ಇದನ್ನ ನಾವು ಕಾಪಾಡ್ಕೋಬಹುದು. ಈಗ ರಾಜಶೇಖರ್ ನಿಂಬ್ರಿಯವರೇ, ತಾವು ಇಷ್ಟು ನಾಲ್ಕು ಈ ಕೃಷಿಯ ಮುಖ್ಯವಾದಂತಹ ಇವು ಚಕ್ರ, ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವಂತ ನಾಲ್ಕು ಚಕ್ರಗಳು, ನೀವು ದನಕರಗಳನ್ನ ಸಾಕಿನಿ ಅಂತ ಹೇಳಿದ್ರೆ, ಈ ದನಕರಗಳನ್ನು ಮತ್ತೆ ನೀವು ಯಾವ್ದನ್ನು ಜಾಸ್ತಿ ಬಳಕೆ ಮಾಡಲ್ಲ ಅಂದ್ರೆ ಈ ದನಕರಗಳ ಉಪಯೋಗ ಏನ್ ತಗೋತೀರಿ? ದನಕರಗಳ ಉಪಯೋಗ ಅಂದ್ರ ಹಾಲ ಮಾನವನಿಗೆ ಹಾಕಿಲ್ಲ ಸರ್, ಅದು ಭೂಮಿಗೆ ನಾವು ಈ ಜೀವಾಮೃತ ಮಾಡ್ಲಕ್ಕ ಗಂಜಲ ಮತ್ತು ಸೆಗಣಿಗಾಗಿ ದನಗಳನ್ನು ಕಟ್ಟಿವ್ರಿ. ಆಮೇಲೆ ಅದಷ್ಟೇ, ನಾವು ಎರಡ್ ಮೂರು ಆಕಳುಗಳು ಎಮ್ಮೆಗಳು ಇದು ಎರಡ್ ಸಲ ಮೂರ್ ಸಲ ಒಂದೇ ಸಲಕ್ಕೆ ಎರಡು ಮೂರು ಹೈನ ಅದು ಅಂದ್ರೆ ಒಂದ್ರೆ ಏನ್ ಪಡೆದು ಉಳಿದ ಕರಿಗೆ ಬಿಡ್ತೇವ್ರಿ ನಾವು. ಹೈನಂತರ ಮಾರಾಟ ಮಾಡಂಗಿಲ್ರಿ, ನಾವು ಹೆಚ್ಚು ಉಪಯೋಗ ಮಾಡಂಗಿಲ್ರಿ. ಅಂದ್ರೆ ತಾವು ಕೇವಲ ಅದರ ಸಗಣಿ ಮತ್ತು ಮೂತ್ರಗಳು ಮಾತ್ರ ಅವನ್ನ ಸಾಕಣೆ ಮಾಡ್ರಿ, ಮತ್ತೆ ತಮ್ಮ ಮನೆಯ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಉಪಯೋಗ ಮಾಡಿಕೊಂಡು ಉಳಿದದನ್ನ ದನಕನಗಳಿಗೆ ಬಿಡ್ತೀನಿ ಅಂತ ಹೇಳಿದ್ರೆ ಇದನ್ನು ಒಂದು ಸಂತಸದ ವಿಷಯನೇ. ಇನ್ನು ಅದರ ಜೊತೆಗೆ ತಾವು ಹೇಳೋ ಪ್ರಕಾರ ಈ ಕೆಲವೊಂದಿಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳಿತೀನಿ ಅಂತ ಹೇಳಿದ್ರೆ, ಅಂದ್ರೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಲಿಂಬೆ ಬೆಳಿತೀರಿ, ಮತ್ತೆ ಚಿಕ್ಕು ಮಾವು ಸೀತಾಫಲ ತೆಂಗು ಬೆಳಿತೀನಿ ಅಂತ ಹೇಳಿದ್ರೆ, ಲಿಂಬೆಯನ್ನ ಯಾವ ರೀತಿ ಬೆಳಿತೀರಿ? ಆಮೇಲೆ ಈ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನು ಎಷ್ಟು ಇಡ್ತೀರಿ, ಅಥವಾ ತಾವು ಎಷ್ಟು ಎಕರೆ ಬೆಳೆದಿರಿ, ಒಂದು ಎಕರೆ ಬೆಳಿಬೇಕಂದ್ರೆ ಎಷ್ಟು ಅಂತರವನ್ನು ಇಡಬೇಕು, ಅದನ್ನು ಸ್ವಲ್ಪ ರೈತರಿಗೆ ಮಾಹಿತಿ ಕೊಡ್ತೀರಿ? ಸರ್, ಈಗ ನಾನು 96 ಮೊದಲ ನಾನು ರಾಸಾಯನಿಕ ಕೃಷಿ ಒಳಗೆ ಇದ್ದಕ್ಕರ ಎಲ್ಲರೂ ನಮ್ಮ ಸುತ್ತಮುತ್ತಲಿನ ರೈತರು ಹೆಂಗ 19, 18, 20 ಫೂಟ್ ಇಡ್ತಿದ್ರು, ಅವಾಗ ನಾನು 18 ಇಟ್ಟು ಹಚ್ಚಿನಿ ಸರ್. ಈಗ ನನಗ ಅದು ರೋಗ ಮುಕ್ತವಾದಂತಹ ಕಜ್ಜಿ ಇಲ್ಲಾರದು ಕ್ಯಾಂಕರ್ ಇಲ್ಲಾರದ ಉತ್ಪಾದನೆ ಬರಬೇಕಂದ್ರೆ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಯ್ತಾರೆ ಸರ್, ಪರದೇಶಕ್ಕೆ ರಫ್ತು ಆಗುವಂತ ಕ್ವಾಲಿಟಿ ನಾವು ಪಡಿಬೇಕಾಯ್ತಪ್ಪ ಅಂದ್ರೆ ಈಗ ನಾನೇ ಅದೇ ಒಂದು 30 ಫೂಟಿನ ಅಂತರದೊಳಗೆ ಲಿಂಬೆಯನ್ನು ಬೆಳಿಬೇಕು, ಸುತ್ತೆಲ್ಲ ಚೆಕ್ಕು ತೆಂಗಗಳನ್ನ ಹಾಕ್ಬೇಕು, ನಡುವರ್ಕ ಮಾವ ಸೀತಾಫಲ ಬೆಳ್ಕೊಂಡು ಅಲ್ಲೆಲ್ಲೇ ನುಗ್ಗಿ ಮತ್ತು ಬಾಳಿ ನಮಗ್ ಬೇಕಾದಂತ ಸ್ವಲ್ಪ ಹಣ್ಣಂಪಲಗಳನ್ನ ಸಮಗ್ರವಾಗಿ ಆ ಲಿಂಬೆ ಗಿಡದೊಳಗೆ ಬೆಳೆದೇವ ಅಂದ್ರೆ ಆ ಲಿಂಬೆ ಗಿಡದ ಸಸಿ ಇರುವಾಗಿ ಹಿಡಿದು ಕೊನೆಯ ತನಕ ಅದಕ್ಕೆ ಯಾವ ರೋಗನು ಬರಂಗಿಲ್ಲ, ಕ್ಯಾಂಕರ್ ಬರಂಗಿಲ್ಲ, ಸಿಡಿ ರೋಗ ಬರಂಗಿಲ್ಲ. ನಾವು ಏನು ಅದಕ್ಕೆ ಸ್ಪ್ರೇ ಮಾಡೋದು ಅಥವಾ ಅದನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆ ಪೂರ್ಣ ಬಂದಾಗಿ ನಮ್ಗೆ ಒಳ್ಳೆ ಉತ್ಪನ್ನ ಕೊಡ್ತದೆ. ಮಿಶ್ರ ಬೆಳೆ ಬೇಸಾಯದಿಂದ್ರೆ ಸರ್, ಇದು ಗಾಳಿ ತಡೆ ಆಗ್ಬೇಕು, ಆಮೇಲೆ ಬಿಸಿಲು ನೆರಳ ಆಗ್ಬೇಕು, ಇದರಿಂದ ಒಳ್ಳೆ ಉತ್ಪನ್ನ ಬರ್ತದೆ. ನಾ ಈಗ ಒಂದು ಕಂಡಿಡಿದು ಈಗ ಬಹಳಷ್ಟು ಜನ ರೈತರಿ ನಿಂಬೆ ಗಿಡ ಹಚ್ಚವ್ರಿ, ಇದ್ರದೊಂದು ಡಯಾಗ್ರಾಮ್ ಹಾಕ್ಬಿಡ್ಲಕತ್ತೀನಿ ಸರ್. ಇದು ನಾನು ಅಲ್ಲಿ ಕಂಡ್ಕೊಂಡಿನ್ರಿ. ನಾ ಈಗ ಅದನ್ನ ಒಂದು ಡಯಾಗ್ರಾಮ್ ಹಾಕಿಕೊಡ್ತೇನೆ ಅಂತ ಹೇಳಿದ್ರೆ, ಈಗ ತಾವು ಹಾಕಿಕೊಟ್ಟಂತ ಇದೊಂದು ಚಿತ್ರಣಕ್ಕ ಎಷ್ಟು ಜನ ರೈತರು ಅಳವಡಿಸಿಕೊಂಡಿದ್ದಾರೆ, ಮತ್ತೆ ಅಳವಡಿಸಿಕೊಂಡ ಮೇಲೆ ಅಳವಡಿಸಿಕೊಂಡಂತ ರೈತರು ಮೊದಲು ಬೆಳೆಯುವಂತ ಒಂದು ಲಿಂಬೆ ಪದ್ಧತಿಗೂ ತಾವು ಈಗ ಹೇಳಿದಂತ ಒಂದು ಪದ್ಧತಿಗೂ ಇಳುವರಿಯಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅಂತೀರಿ? ಸರ್, ಈಗ ನಾವು ಈಗ ನನಗೆ ಈಗ ಕಂಡು ಬಂದ ಸರ್, ಇದ್ರಿ ಈಗ ಕಂಡು ಬಂದದ ಈಗ ಈ ಇಡೀ ಕರ್ನಾಟಕದಾದ್ಯಂತ ಪುಸ್ತಕದಾಗ ಅದೆಲ್ಲ ನನ್ನ ಡಯಾಗ್ರಾಮ್ ಪ್ರಕಟ ಆಗ್ಯಾವ್ರಿ. ಈ ಪ್ರಕಟ ಆಗಿದ್ದು ಈಗ ಬಹಳಷ್ಟು ಮಂದಿಗೂ ನನ್ನ ತೋಟಕ್ಕೆ ಬಂದು ನೋಡಿದಂತ ರೈತರಿಗೆ ನಮ್ಮ ಮ್ಯಾಗ ವಿಶ್ವಾಸ ಆಗಿ ಅವ್ರು ಹೇಳೋದು ಕರೆಕ್ಟ್ ಅದ ಸರ್. ನಮ್ಮಲ್ಲಿ ಅನಾಯಾಸ ಚೆಕ್ಕು ಗಿಡ ತೆಂಗಿನ ಗಿಡದೊಳಗೆ ನಿಂಬೆ ಗಿಡ ಅದಾವ್ರಿ, ಅವು ಕೊಟ್ಟ ಕ್ಯಾಂಕರ್ ರೋಗ ಬರಂಗಿಲ್ಲ, ಸಿಡಿ ರೋಗ ಬರಂಗಿಲ್ಲ, ಯಾವ್ದೇ ತರದ ಎಲಿ ಮೇಲೆ ಅದಕ್ಕೆ ಕಚ್ಚ ಚಿಕ್ಕಿ ಹಿಂಗೇನು ಇರಂಗಿಲ್ರಿ, ಒಳಗೆ ಒಣ ಮುಳ್ಳ ಅದು ಆಗಂಗಿಲ್ಲ. ಅವ್ರಿಗೆ ಗೊತ್ತಾಗಿ ನಾವ್ ಹೇಳದಂಗ್ ಮಾಡ್ಲಿಕ್ಕೆ ಸರ್, ಅವ್ರಿಗೆ ಇನ್ನು ಉತ್ಪನ್ನ ಬಂದಕ್ರ ಅದ್ರದ ಕಲ್ಪನೆಗೆ ಬರ್ತದೆ, ಕಲ್ಪನೆಗೆ ಬರ್ತದೆ. ಆಯ್ತು, ಈಗ ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಲಿಂಬೆಯನ್ನ ನೀವು 30 ಫೂಟ್ ಅಂತರ ಇಟ್ಟು ಬೆಳೆದಾಗ ಮಾತ್ರ ಫಲ ಚಲೋ ಬರ್ತದ ಅಂತ ಹೇಳ್ತೀರಿ? ಸಹಜೀವನ ಬೆಳೆಗಳನ್ನು ಬೆಳಿಬೇಕು ಸರ್, ಅದ್ರೊಡಾರಿ ಸಹಜೀವನ ಬೆಳೆಗಳಾದ ತೆಂಗ ಚೆಕ್ಕು ಮಾವ ಸೀತಾಫಲ ಬಾಳಿ ಅದ್ರೊಳಗೆ ಅಲ್ಲೆಲ್ಲೆ ಕಬ್ಬ ಚೆಂಡು ವಾಸಿ ಎಲ್ಲ ತರ ಇರ್ಬೇಕು ಸರ್. ಒಟ್ಟು ಅದ್ರೊಳಗೆ ಹಚ್ಚದಾಕರನ್ನ ಹಿಡಿದು ಈ ನವಧಾನ್ಯಗಳನ್ನ ದ್ವಿದಳ ಧಾನ್ಯಗಳನ್ನ ಬೆಳೆದು ನಾವು ಅಲ್ಲೇ ಬಿಟ್ಟಾಕರ ಅದು ಕೃಷಿ ತ್ಯಾಜ್ಯ ವಸ್ತು ಬೆಳೆದು ಅಲ್ಲೇ ಬಿದ್ದು ಬೆಳೆದು ಅಲ್ಲೇ ಬಿದ್ದು ಒಂದು ಹೊಚ್ಚಿಗೆಯಾಗಿ ಮುಚ್ಚಿಗೆಯಾಗಿ ಪರಿವರ್ತನೆಗೊಳ್ತಾರೆ, ಭೂಮಿ ಒಳಗ ಬಲ ಬರ್ತದ, ನಾವು ಏನು ಮಾಡಲಾರ್ದೇನೆ ಉತ್ಪನ್ನ ತೊಳಕ್ ಸಾಧ್ಯ ಆಗ್ತದೆ ಸರ್. ಏನೋ ಅಂದ್ರೆ ಕಷ್ಟ ಪಡಲಾರ್ದನೆ ನಾವು ವಿರತವಾಗಿ ಇದು ಮಾಡ್ಬೇಕು. ಆದ್ರೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ಮಾತ್ರ ರೈತನಿಗೆ ತಾಳ್ಮೆ ಇರಬೇಕು. ಪರಿಹಾರ ಸಿಗ್ತದೆ ಸರ್, ಒಂದ್ ವರ್ಷ ನಾವು ವರ್ಷಿಗೆ 4 ಅಗತಿ ಮಾಡೋದು ಬೇಡ ಸರ್, 1 ಅಗತಿ ಮಾಡಲಾರ್ದೆ ಬಿಟ್ಟೆ ಅಂದ್ರೆ ಇದ್ರೊಳಗೆ ಮಾಡೋದೇನು ಇಲ್ಲ ಸರ್, ಬಿಡೋದೇ ಬಹಳ. ರಾಜಶೇಖರ್ ನಿಂಬರ್ಗಿಯವರೇ, ತಾವು ಈ ಸಮಗ್ರ ಕೃಷಿ ಅದ ಅದರಲ್ಲೂ ಅದು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವ ಕೃಷಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇದರ ಜೊತೆಗೆ ತಾವು ತಮ್ಮ ಊರು ಯಾವುದು, ಆಮೇಲೆ ತಮ್ಮದು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ, ತಮ್ಮ ಕುಟುಂಬದ ಪರಿಚಯವನ್ನ ಒಂದಿಷ್ಟು ಮಾಡಿಕೊಡ್ಬೇಕು ನಮಗೆ. ಆಮೇಲೆ ತಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗಿದೆ, ತಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ, ಎಲ್ಲವನ್ನ ಹೇಳ್ತೀರಿ. ನಾನು ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಊರವ್ರಿ ಸರ್. ನಾ ತೋಟದೊಳಗ ವಸತಿ ಮಾಡಿಕೊಂಡು ತೋಟದೊಳಗೆ ಇರ್ತೀನಿ. ನನ್ನ ಮನೆ, ನಮ್ಮ ಹೆಂಡತಿ, ನನ್ನ 5 ಮಂದಿ ಮಕ್ಕಳು ಸರ್. 3 ಮಂದಿ ಹೆಣ್ಮಕ್ಳು, 2 ಗಂಡ್ಮಕ್ಳ್ರಿ. 2 ಗಂಡ್ಮಕ್ಳು ಅಲ್ಲದೆ 3 ಮಂದಿ ಹೆಣ್ಮಕ್ಳಿಗೂ ನೈಸರ್ಗಿಕ ಕೃಷಿ ಎಲ್ಲ ತಾಂತ್ರಿಕತೆಯನ್ನು ಕಲಿಸಿ ಅವರಿಗೆ ಒಳ್ಳೆ ತಜ್ಞರನ್ನಾಗಿ ಮಾಡೀನಿ. ಅವರು ಗಂಡನ ಮನೆಗೆ 3 ಮಂದಿ ಹೋದ್ರು ಅಲ್ಲಿ ಗಂಡನ ಮನೆಯೊಳಗೆ ಸಹಿತ ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನ ಮಾಡಿ ಆ ಊರಿಗೆ ಒಂದು ಮಾದರಿಯಾಗ್ಯಾರ್ರಿ. ಮತ್ತೆ ನನ್ನ ಈ ಮಕ್ಕಳು ಶಾಲೆ ಜೊತೆಗೆ ನೈಸರ್ಗಿಕ ಕೃಷಿಯನ್ನ ಕಲಿತು ನಾ ಎಲ್ಲರದಕ್ಕಾರ ನನ್ನ ತೋಟಕ್ಕೆ ಯಾರಾದ್ರೂ ಬಂದ್ರಂದ್ರ ರೈತರು ಬಹಳಷ್ಟು ಮಂದಿ ಬರ್ತಾರ್ರಿ. ಅವ್ರಿಗೆ ಎಲ್ಲರಿಗೂ ಒಳ್ಳೆ ಸಲಹೆಗಳನ್ನು ಕೊಡ್ತಾರ, ತಿಳಿಸಿ ಹೇಳ್ತಾರ. ಹಿಂಗಾಗಿ ನನ್ನ ಮಕ್ಕಳ 5 ಮಂದಿ ಅಲ್ಲದೆ ನಮ್ಮ ಮನೆಯವರಲ್ಲದೆ ನಾವೇ ಈಗ ಅವಾಗೆಲ್ಲ ರಾಸಾಯನಿಕ ಕೃಷಿಯೊಳಗಿದ್ದಾಕ್ರೆ 25 ಆಳುಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಿದ್ರು ಸರ್. ಈಗ ನಾವು ಮನೆಯವರೇ ಸದಸ್ಯರೆಲ್ಲರೂ ಕೂಡಿಸಿ ನಾವು ಎಲ್ಲ ಕೃಷಿ ಕಾರ್ಯವನ್ನು ಮಾಡ್ಲಿಕ್ಕೆ ನಾ 7ನೇತನ ಶಾಲೆ ಕಲ್ತೀನಿ ಸರ್. ನನ್ನದು ಅಧಿಕೃತವಾಗಿ ಸರ್ಟಿಫಿಕೇಟ್ ಇರೋದು 4ನೇತನೇ ಆದ್ರಿ. ನಾ 74ರಾಗ ಸೈನಿಕ ಸ್ಕೂಲ್ ಸ್ಟೂಡೆಂಟ್ ರೀ ನಾನು. ಭಾರತ ದೇಶದಲ್ಲಿ ಅವಾಗ ನಾವೊಂದು ರ್ಯಾಂಕ್ ಹೋಲ್ಡರ್ ಆಗಿ ಸೇರ್ಪಡೆ ಆಗಿದ್ದ. ನಂದು 1 ತಿಂಗಳು 2 ತಿಂಗಳು ಜಾಸ್ತಿ ಆಗಿರೋ ಸಂಬಂಧ ನಾವು ಹೊರಗೆ ಬಂದಿದ್ದಕ್ಕೆ ನಾವು ಕಲ್ತಂದ್ರೆ ಉಳಿದ್ರಿ ಸರ್. ಅಂದ್ರೆ ಈಗ ತಾವು ಹೇಳಿದ್ರಿ ಇಷ್ಟ ಕೆಲವೊಂದು ಹಿರಿಯರು ಅಥವಾ ಮಹಾಪುರುಷರು ಮಹಾಂತರು ಹೇಳುವಂತ ಮಾತಿದ್ದು, ಸಮಾಜದಿಂದ ನಾವು ಏನನ್ನ ಪಡೆದುಕೊಳ್ತೇವೆ, ಸಮಾಜವನ್ನು ಬಿಟ್ಟು ನಾವು ಏನನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಸಮಾಜದಿಂದ ಪಡೆದುಕೊಳ್ತೇವೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 5% ಆದ್ರೂ ಸಹಿತ ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಆ ಕೊಡುಗೆಗೆ ಯಾವುದೇ ರೀತಿಯ ಸಂಭಾವನೆ ಇರಬಾರದು ಅಂತ ಹೇಳ್ತಾ ಇರ್ತಾರೆ. ಅದನ್ನು ತಾವು ಮಾಡಿ ಈ ನಮ್ಮ ಸೃಷ್ಟಿಗೆ ಏನ್ರಿ ಅಥವಾ ಈ ನಮ್ಮ ವಿಜಯಪುರ ತಾಲೂಕು ಜಿಲ್ಲೆ ಎಲ್ಲರಿಗೂ ಎಲ್ಲ ರೈತರಿಗೂ ಒಂದು ಮಾದರಿಯಾಗಿದ್ದೀರಿ. ಮತ್ತೆ ಅದರ ಜೊತೆಗೆ ಯಾವುದೇ ಮುಖ್ಯವಾದ ವಿಷಯ ಅಂದ್ರೆ ಇದು 21ನೇ ಶತಮಾನ. ಯಾಕಂದ್ರೆ ಒಂದು ಹೆಜ್ಜೆ ಇಟ್ಟರೆ ನನಗೆ ಲಾಭ ಬೇಕು ಅನ್ನುವಂತ ಕಾಲ ಇದು. ಅದರಲ್ಲಿ ತಾವು ಯಾವುದೇ ಸಂಭಾವನೆ ಇಲ್ಲದೆ ತಮ್ಮ ಜಮೀನಕ್ಕೆ ಬಂದಂತ ರೈತರಿಗೆ ಉಚಿತವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ಅದನ್ನು ಎಲ್ಲರೂ ಮೆಚ್ಚುವಂತದ್ದು. ಅದರ ಜೊತೆಗೆ ತಾವು ಈಗ ತೋಟಗಾರಿಕೆ ವಿಷಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ನೀವು ಚಿಕ್ಕುವನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಚಿಕ್ಕುವನ್ನ ಎಲ್ಲಿ ಬೆಳಿತೀರಿ ಅಂದ್ರೆ ಅದಕ್ಕಾಗಿ ಸಪರೇಟ್ 1 ಎಕರೆ 2 ಎಕರೆ ಬೆಳಿತೀರಿ ಅಥವಾ ಅದನ್ನು ಕೂಡ ಈ ಲಿಂಬೆ ಜೊತೆನೆ ಬೆಳಿತೀರಾ, ಹೇಗೆ ಬೆಳಿತೀರಿ? 1 ಎಕರೆ ಒಂದು ಪ್ಲಾಟ್ ಬೇರೆ ಇದ್ರಿ ಸರ್. ಅದ್ರೊಳಗ 26 ಗಿಡ ಚಿಕ್ಕು ಅದಾವ್ರಿ, 26 ಗಿಡ ತೆಂಗ್ ಅದಾವ್ರಿ, 9 ನಿಂಬಿ ಗಿಡ ಅದಾವ್ರಿ, 4-5 ಮಾವಿನ ಗಿಡ ಅದಾವ್ರಿ, ಕೆಲವೊಂದು ಸೀತಾಫಲ ಗಿಡ ಅದಾವ್ರಿ, ಚೆಂಡು ಅದಾವ್ರಿ. ಅದನ್ನ 1/2 ಎಕರೆ ಪ್ಲಾಟ್ ನೊಳಗೆ ಬೆಳಿತೀನಿ ಸರ್. ಮ್ಯಾಲ ತೆಂಗಿನ ಗಿಡ ಮ್ಯಾಲ ಹೋಗ್ಯಾವ್ರಿ, ತಳಗ ಚಕ್ಕು ಗಿಡ ಬೆಳಿತಾವ್ರಿ. ಅದಕ್ಕೂ ಕೃಷಿ ತ್ಯಾಜ್ಯ ವಸ್ತುಗಳಿಂದ ಭೂಮಿಯನ್ನ ಮಲ್ಚಿಂಗ್ ಮಾಡಿಬಿಟ್ಟಿನ್ರಿ. ಅದಕ್ಕೇನು ನಾವು ಉಳುಮೆ ಅಂತರೂ ಯಾವಾಗೂ 10 ವರ್ಷ ಆಯ್ತು ಮಾಡಿಲ್ಲ, ಯಾವುದೇ ತರದ ಗೊಬ್ಬರ ಕೊಟ್ಟಿಲ್ಲ. ಇವತ್ತು ನೀವು ಇಲ್ಲಿ ಪ್ರದರ್ಶನದೊಳಗೆ ಇಟ್ಟಿನ ಸರ, ಒಂದು ತಾಟಿನೊಳಗೆ ಬರೀ 6 ಚಿಕ್ಕು ಕಾಯಿ ಕೂತಾವ್ರಿ, ಅಷ್ಟು ತಪ್ಪಾಗ್ಯಾವ್ರಿ ಅವು. ಅಂದ್ರೆ ಒಂದು ಊಟ ಮಾಡುವಂತ ತಟ್ಟೆಯಲ್ಲಿ 6 ಚಿಕ್ಕು ಹಣ್ಣು ಕೂತಿದ ಅಂದ್ರೆ ತುಂಬಾ ದಷ್ಟಪುಷ್ಟವಾಗಿ ದೊಡ್ಡ ಗಾತ್ರದಲ್ಲಿ ಬೆಳೆದಂತ ಹಣ್ಣುಗಳಿವು. ಈಗ ನೀವು ಚಿಕ್ಕುವನ್ನ ಬೆಳಿತೀನಿ ಅಂತ ಇದ್ರಲ್ಲ, ಈಗ ತಾವು ಬೆಳೆಯುವಂತ ಈ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವಂತ ಲಿಂಬೆ ಮತ್ತು ಚಿಕ್ಕುವಿಗೆ ನೀವು ಎಲ್ಲೇನೂ ಮಾರಾಟ ಮಾಡಂಗಿಲ್ಲ ಅಂತ ಹೇಳಿದ್ರಿ, ತಮ್ಮ ಇದಕ್ಕೆ ಬರ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಎಪಿಎಂಸಿ ಕಳಿಸ್ತೀನಿ ಸರ್, ಹೆಚ್ಚಾಗಿ ಉಳಿತದ್ರಿ. ಲಿಂಬೆ ಒಂದು ನೀವು ಎಪಿಎಂಸಿ ಕಳಿಸ್ತೀರಿ. ಈಗ ಹೊರಗಡೆ ಸಿಗುವಂತ ಲಿಂಬೆ ಮತ್ತು ಚಿಕ್ಕುಗೂ ತಾವು ಬೆಳೆದಂತ ಲಿಂಬೆ ಮತ್ತು ಚಿಕ್ಕುಗೂ ಏನು ವ್ಯತ್ಯಾಸ ಇರ್ತದೆ, ಮತ್ತೆ ದರದಲ್ಲಿ ಏನು ವ್ಯತ್ಯಾಸ ಇರ್ತದೆ ಅದು ತಿಳಿಸಿಕೊಡ್ರಿ ನಮ್ಗೆ. ನೋಡ್ಲಿಕ್ಕೆ ನಮ್ ಲಿಂಬೆ ಫಸ್ಟ್ ನಾಗ ಗೊತ್ತಾಗ್ತದೆ ಸರ್, ಇದು ಉತ್ತಮ ದರ್ಜೆ ಲಿಂಬೆ ಅದ ಅಂತ ಹೇಳಿ ಅನ್ನೋದು ಗೊತ್ತಾಗ್ತದೆ. ಒಂದೇದ್ರಿ ಅದ್ರ ಆಕರ್ಷಕ ಬಣ್ಣ, ಆಮೇಲೆ ತಿಳು ತೋಟಿ, ಅದನ್ನ ಹಿಂಡಿ ನಾವು ರಸ ತೆಗೆದೇವ ಅಂದ್ರೆ ಅದರಲ್ಲಿ ಬರುವಂತ ರಸ ಇವೆಲ್ಲ ಉಳ್ಕಿದ ಲಿಂಬಿಕಿತ ಒಂದು ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತಾರೆ ಸರ್. ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಬಾ ಇರ್ತಾರೆ, ಅವಕ್ಕಿಂತ 1-4 ದಿನ ಹೆಚ್ಚಿಗೆ ತಾಳಿಕೆ ಇದಿರ್ತಾರೆ ಸರ್. ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದ ಅಂತೀರಿ ಇದರಲ್ಲಿ. ಅಂದ್ರೆ ಈಗ ತಾವು ಹಿಂಡಿದಾಗ ಅದು ಎಷ್ಟು ನೀರು, ಎಷ್ಟು ಒಂದು ಗ್ಲಾಸ್ ಬರ್ತದ? ಅಥವಾ 50-55 ಗ್ರಾಮದ ನಿಂಬಿಕಾಯಿ ರೀ, ಸುಮ್ ಅಂದಾಜ 3 ಹಿಂಡದ್ರ ಒಂದ್ ಸಾಧಾರಣ ಸಣ್ಣ ಗ್ಲಾಸ್ ಇಲ್ಲಿ ಒಂದ್ ಗ್ಲಾಸ್ ಜ್ಯೂಸ್ ಆಗ್ತದೆ ಸರ್. ಅಷ್ಟು ಜ್ಯೂಸ್ ಶರಬತ್ ಆಗ್ತದೆ. ಅಂದ್ರೆ ತಾವು ಗಾತ್ರದಲ್ಲಿ ದೊಡ್ಡವು ಇರ್ತಾವೆ. ಇದು ನೋಡಿದ್ರೆ ಇದು ಗೊತ್ತಾಗ್ತದೆ, ಇದು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಂತ ಲಿಂಬೆ ಅಂತ ಹೇಳಿ. ಈಗ ಅದ್ರ ಜೊತೆಗೆ ನೀವು ಮಾವನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಮಾವು ಯಾವ್ದು? ಇವು ರತ್ನಗಿರಿ ಅಪೋಸ್ ಬೆಳಿತೀರಿ? ನಾವು ಲೋಕಲ್ ನಾವು ತಾವೇ ಬಿದ್ದು ಬೆಳೆದಂತ ಗಿಡಗಳನ್ನ ಉಳಿಸಿದೇವ್ರಿ. ಎಲ್ಲರಿ ಜವರಿ ಅದಾವ್ರಿ, ಬಹಳ ಚಲೋ. ಹೆಂಗಪ್ಪ ಅಂತಂದ್ರ ಹೇಳ್ಬೇಕಂದ್ರೆ ಒಂದ್ಸಲ ಸೀಕಣಿ ಉಂಡೆ ಅವ್ರು 2 ಸಲಕ್ಕೆ ಏನಾರ್ತಾರೆ 2 ದಿನ ತನ. ಅಷ್ಟು ರುಚಿಯಾಗಿದ್ದಾವೆ, ಮತ್ತೆ ಅಷ್ಟೊಂದು ಇದು ಯಾಕಪ್ಪ ಅಂತಂದ್ರೆ ಜವಾರಿ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಮಾವು ಅನ್ನೋ ದೃಷ್ಟಿಯಿಂದ. ಈಗ ತಾವು ಅದರ ಜೊತೆಗೆ ಇನ್ನೊಂದು ಹೇಳಿದ್ರೆ ನಮ್ಗೆ ಯಾವುದು ಈ ಸೀತಾಫಲ ಮತ್ತು ತೆಂಗು ಬೆಳಿತೀನಿ ಅಂತ ಹೇಳಿ. ಈಗ ಸೀತಾಫಲ ಈಗ ಕೃಷಿ ಇದರಲ್ಲಿ ಯಾವ ರೀತಿ ಬೇಡಿಕೆ ಅದ ಅಂತ ಇರೋದಕ್ಕೆ? ಸೀತಾಫಲದ ಬೇಡಿಕೆ ಏನ್ ಇಲ್ಲ ಸರ್. ನಾವು ಈ ತೋಟಗಾರಿಕಾ ಬೆಳೆಗಳಲ್ಲಿ ಸೀತಾಫಲವನ್ನು ಬೆಳೆದೇವಂದ್ರೆ ಅದರದ್ದು ಒಂದು ವಾತಾವರಣ ರೋಗ ಮತ್ತು ಕೀಟಗಳಿಗೆ ನಿರ್ಬಂಧನ ಮಾಡ್ತಾರೆ ಸರ್. ಅದು ಈ ಸೀತಾಫಲ ತಪ್ಪಲದಿಂದ ನಾವು ನಿಮ ಇದ್ರ ಮಾಡ್ತೇವ್ರಿ, ಬ್ರಹ್ಮಾಸ್ತ್ರ ಮಾಡ್ತೇವ್ರಿ. ಈ ಸೀತಾಫಲ ತಪ್ಪಲವನ್ನ ಒಣಗಿಸಿ ನಾವು ಧಾನ್ಯದೊಳಗೆ ಕೂಡಿಸಿಟ್ಟೇವಂದ್ರೆ ಎರಡ್ ಮೂರು ವರ್ಷ ತನಕನು ಈ ಧಾನ್ಯಗಳಲ್ಲಿ ಬಾಲುಳ ಬುರುಬುರಿ ಹೊಟ್ಟೆ ಆಗಂಗಿಲ್ಲ ಸರ್. ಈ ಸೀತಾಫಲ ಮನೆಯೊಳಗೆ ನಾವ್ ಎಲ್ಲರೂ ತಿಂತೇವೆ, ಮಾರಾಟಕ್ಕಂತೂ ಮರಗಿಲ್ಲ ಸರ್. ಅದು ಕೀಪಿಂಗ್ ಕ್ವಾಲಿಟಿ ಅಷ್ಟು ಸರಿ ಇರಂಗಿಲ್ರಿ. ಆ ಬೀಜವನ್ನ ಶೇಖರಣೆ ಮಾಡಿಟ್ಟು ನಾವು ಅದನ್ನೇ ಬೀಜ ಕುಟ್ಟಿ ಪುಡಿ ಮಾಡಿ ನಾವೆಲ್ಲ ಕಾಳುಗಳಲ್ಲಿ ಮಿಕ್ಸ್ ಮಾಡಿದೇವಪ್ಪ ಅಂತಂದ್ರೆ ಐದಾರು ವರ್ಷಗಟ್ಲೇನೆ ನಾವು ಏನೋ ತೊಂದರೆ ಇರ್ಲಾರ್ದೇನೆ ಬೀಜ ಗೊಬ್ಬರ ಇರ್ಲಾರ್ದೆ ಇಡಬಹುದ್ರಿ. ಶೇಖರಣೆ ಮಾಡಿ ಅಂದ್ರೆ ಯಾವುದೇ ಕೀಟಗಳ ತೊಂದರೆ ಆಗುದಿಲ್ಲ. ಐದಾರು ವರ್ಷದ ಹಿಂದಿನೂ ದ್ವಿದಳ ಧಾನ್ಯ ಕಾಳುಗಳು ನಮ್ಮ ಮನೆಯಾಗ ಅದಾವ್ರಿ, ಇವತ್ತು ಏನಾಗಿಲ್ರಿ. ಈಗ ನೀವು ತೆಂಗುನು ಬೆಳಿತೀನಂತ ಹೇಳಿದ್ರಿ. ಈಗ ತೆಂಗು ಯಾಕಂದ್ರೆ ಈಗ ತಾವು ಹೇಳೋ ಪ್ರಕಾರ ಲಿಂಬೆನು ಗಾತ್ರದಲ್ಲಿ ದೊಡ್ಡದಿರ್ತದ, ಆಮೇಲೆ ಚಿಕ್ಕ ದೊಡ್ಡದಿರ್ತದ ಅಂತ ಹೇಳಿದ್ರಿ. ಈ ತೆಂಗು ಯಾವ ರೀತಿ ಇರ್ತದೆ ನೋಡ್ರಿ, ಅದು ನೋಡ್ಲಿಕ್ಕೆ ದೊಡ್ಡ ಕೊಡದಂಗ ಅದ್ರಿ ಸರ್. ಆಮೇಲೆ ಇದ್ರೊಳಗೆ ಏನು ಮುಖ್ಯವಾಗಿ ನಾವು ರೈತರಿಗೆ ಈ ಮೂಲಕ ಹೇಳ ಬಯಸ್ತೀನಿ ಅಂತಂದ್ರೆ, ತೆಂಗಿನ ಪರಿಕೆ ಎತ್ತರ ಆಗ್ಲಿ ಗಿಡ ಎತ್ತರ ಆಗ್ಲಿ ಅಂತೇಳಿ ತೆಂಗಿನ ಗರಿಗಳನ್ನ ಕಡಿಬಾರ್ದ ಸರ್. ಮುಖ್ಯವಾಗಿ ಕಡಿಯೋದ್ರಿಂದ ಏನ್ ಹಾನಿ ಆಗ್ತದ ಅಂತೀರಿ ನೀವು? ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಡಿಗೆ ಮನೆ ಇದ್ದಂಗ್ರಿ ಸರ್. ಪರಿಕೆರಿ ತೆಂಗಿನ ಗರಿನೇ ಅಡಿಗೆ ಮನೆ ಇದ್ದಂಗ, ಅಲ್ಲೇ ಆಹಾರ ಪದಾರ್ಥ ತಯಾರಾಗಿ ಅದು ಕಾಯಿ ಹೂವ ಪರಿಕಿ ತಟ್ಟ ಜುಟ್ಟ ಪಟ್ಟಿ ಎಲ್ಲ ಬೆಳೀತಾರೆ ಸರ್. ನಾವು ಆ ಪರಿಕೆಯನ್ನು ಒಂದು ಸಲ ಕಡದೇವ ಅಂದ್ರೆ ಒಂದ್ ವರ್ಷ ಕಾಯಂಗಿಲ್ಲ ಸರ್. ಇದು ನಾವು ರೈತರೆಲ್ಲರೂ ಬಹಳ ಸೂಕ್ಷ್ಮವಾಗಿ, ನಮ್ಮಲ್ಲಿ ಮನೆಯಾಗ ಲಗ್ನ ಅದ, ನಮ್ಮ ಮನೆ ಶಾಂತಿ ಮಾಡೋದದ, ಸತ್ಯನಾರಾಯಣ ಪೂಜೆ ಅದ, ಅದು ಅದ ಇದು ಅದ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಹಸಿ ಪದಾರ್ಥವನ್ನು ಅದರಿಂದ ಕಟ್ ಮಾಡಬಾರ್ದು ಸರ್. ಅದು ನಮ್ಮನೇದೇ ಇರ್ಲಿ ಮತ್ತೊಬ್ಬರದೇ ಇರ್ಲಿ, ನಾನು ಆ ತೆಂಗಿನಕಾಯಿ ಕೊಡಬೇಕು ಹೊರತು ಬೇಡಲಿಕ್ಕೆ ಬಂದವರಿಗೆ ತೆಂಗಿನ ಪರಿಕೆ ಕಡಿಬಾರ್ದ್ರಿ. ಆಮೇಲೆ ತೇವಾಂಶವನ್ನ ಸತತವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಭೂಮಿಯ ಬಲವಾನ ಮಾಡುವುದರ ಜೊತೆಗೆ ಫಲವತ್ತತೆ ಮಾಡುವುದರ ಜೊತೆಗೆ ತೇವಾಂಶ ನಿರ್ವಹಣೆ ಮಾಡಿದೆವಪ್ಪ ಅಂತಂದ್ರೆ ನಿರಂತರವಾಗಿ ತೆಂಗಿನಕಾಯಿದು ಉತ್ಪನ್ನ ಬರ್ತದೆ ಸರ್. ಈಗ ತೆಂಗಿನಕಾಯಿ ಉತ್ಪನ್ನ ಇದು ಬರ್ತದ, ಜಾಸ್ತಿ ಬರ್ತದ, ತೆಂಗಿನ ಪರಿಕೆಯನ್ನ ಕಡಿಲಿಕ್ಕಪ್ಪ ಅಂತಂದ್ರೆ ನಮ್ದು ಇಳುವರಿ ಮತ್ತೆ ತೆಂಗಿನ ಗಿಡದ ಆವೇಶ ಜಾಸ್ತಿ ಆಗ್ತದ ಅಂತ ಹೇಳಿದ್ರಿ. ಈಗ ನೀವು ಅಂದ್ರೆ ಈ ಕೃಷಿ ಮೇಳಕ್ಕೆ ತಾವು ತಂದಿದ್ದೀರಿ ತೆಂಗಿನಕಾಯಿಯನ್ನ, ತಾವು ಬೆಳೆದ ತೆಂಗಿನಕಾಯಿಗೆ ಬೇಡಿಕೆ ಹೇಗಿದೆ ಅನಿಸ್ತದ? ನಮ್ಮ ಬೇಡಿಕೆ ಅಂದ್ರೆ ನಾನು ಎಳ್ನೀರ್ ಮಾರಂದಪ್ಪ ಅಂದ್ರೆ ನಮ್ ತೋಟದಾಗೆ 25 ರೂಪಾಯಿ ಕೊಟ್ಟು ಹೋಯ್ತಾರೆ ಸರ್. ಎಷ್ಟನ್ನ 1,000 ಇರ್ಲಿ 10,000 ಕಾಯಿ ಗಟ್ಲೆ ಮಾರ್ತಾವ್ರಿ, 20 ರೂಪಾಯಿ ಹಂಗ ಮಾರಾಟ ಮಾಡೋರಿಗೆ ಕೊಡ್ತೀನಿ. ಆಮೇಲೆ ನಮ್ಮಲ್ಲಿ ಬೀಜಕ್ಕೆ ಬಂದು ಬಹಳಷ್ಟು ಮಂದಿ ಹೋಯ್ತಾರೆ ಸರ್. ಮಂಗಳೂರದವ್ರು ಹೋಯ್ತಾರ್ರಿ, ಇಲ್ಲಿ ಬೆಳಗಾವದವ್ರಿ ಈ ಸದ 500 ಕಾಯಿ ಆರ್ಡರ್ ಹೇಳ್ರಿ, 50 ರೂಪಾಯಿ ಒಂದ್ ಕಾಯಿ ಕೊಡ್ತೀನಿ ಸರ್. ನಾವು ಅವು ವೇಟ್ ನೊಳಗೆ ಹಂಗೆ ಇರ್ತಾವ್ರಿ, ಅವು ಕೊಬ್ಬರಿ ಒಂದ ಒಡೆದು ನಾವು 10 ಕಿಲೋ 11 ಕಿಲೋ ಕೊಬ್ಬರಿ ನಾವು ಈ ಎಣ್ಣೆ ಸಂಕೀರ್ಣದಲ್ಲಿ ಬಂದು ಎಣ್ಣೆ ಹಾಕ್ಸ್ಕೊಂಡು ಹೋದ್ಯಾವ ಅಂದ್ರೆ 8-8.5 ಕೆಜಿ ಎಣ್ಣೆ ಹೊಡ್ತಾರೆ ಸರ್. ಅದು ತುಪ್ಪದಂಗ ಹತ್ತರಿ, ನಾವು ಉಪಯೋಗ ಎಲ್ಲಾ ಉಪಯೋಗ ಮಾಡ್ತಾರೆ, ಅಡಿಗೆಗೆ ಉಪಯೋಗ ಮಾಡ್ತೇವ್ರಿ. 500 ರೂಪಾಯಿಗೆ ಒಂದ್ ಕೆಜಿ ಮಾರಾಟ ಆಗ್ತಾರೆ ಸರ್ ಅದು ಕೊಬ್ಬರಿ ಎಣ್ಣೆ ರೀ. ಹ್ಮ್ರಿ, ಅಂದ್ರೆ ತಾವು ಅದನ್ನ ಎಲ್ಲಿ ಅದನ್ನ ಮನೆಯೊಳಗೆ ಮಾರಾಟ ಆಗ್ತದೆ? ಆಟ ಮನೆ ನಿಮ್ಮಂತ ಸಾಹೇಬ್ರು ಬೇಡ್ತಾರೆ, ನಮ್ಗೆ ಅಷ್ಟು ಕೊಡೋದಾಗುದಿಲ್ಲರಿ, ಒಳಗೊಮ್ಮೆ ಎಷ್ಟಿದ್ರೆ ಅಟ್ ಕೊಡ್ತೇವ್ರಿ. ಮತ್ತೆ ಈಗ ನೀವು ಈಗ ಇಷ್ಟೆಲ್ಲ ತಾವು ಬೆಳೆದಿದ್ದೀರಿ, ಸಾಕಷ್ಟು ಬೆಳೆದಿದ್ದೀರಿ. ಈಗ ತಾವು ಹೇಳಿದ ಪ್ರಕಾರ ಈಗ ಯಾವ ಯಾವ ಸೀಸನ್ ಅಲ್ಲಿ ಏನ್ ಬರ್ತದೆ ಯಾವ್ದನ್ನು ಬಿಟ್ಟಿಲ್ಲ, ಎಲ್ಲಾನು ಬೆಳೆದಿರಿ. ಅದರ ಜೊತೆಗೆ ತೃಣಧಾನ್ಯಗಳನ್ನು ಬೆಳಿತೀನಿ ಅಂತ ಹೇಳಿದ್ರೆ, ಈ ತೃಣಧಾನ್ಯಗಳಂದ್ರೆ ಏನು, ಇವು ಯಾವ್ಯಾವ ಬೆಳಿತೀರಿ, ಮತ್ತೆ ಇವನ್ನ ನೀವು ಬೆಳೆಯೋದ್ರಿಂದ ನಿಮ್ಮ ಜಮೀನಕ್ಕಾಗ್ಲಿ ಅಥವಾ ನಿಮ್ಮ ಕೃಷಿಗಾಗ್ಲಿ ಏನು ಉಪಯೋಗ ಅದ ಅಂತ ಇರೋದು? ಸರ್, ತೃಣಧಾನ್ಯಗಳಪ್ಪ ಅಂದ್ರೆ ರಾಗಿ ಅಂತ ಹೇಳಿ ಬರ್ತದ್ರಿ, ನವಣೆ ಅಂತ ಹೇಳಿ ಬರ್ತದ್ರಿ, ಎಳ್ಳ ಅಂತ ಹೇಳಿ ಬರ್ತದ್ರಿ, ಸಾವಿ ಅಂತ ಹೇಳಿ ಬರ್ತದ್ರಿ, ಬರಗ ರಾಗಿ ಸಾವಿ ಇವೆಲ್ಲ ಊದಲ ಎಲ್ಲ ಬೆಳ್ಕೋತೀನಿ. ನಾ ಮನೆಗೆ ಒಂದ್ 10-20-50 ಕೆಜಿ ತನಕನು ಯಾಕಲ್ಲ 2 ಕ್ವಿಂಟಲ್ ತನಕ ಬೆಳ್ಕೋತೀನಿ. ಇವನ್ನ ನಾವ್ ಎಂದ್ ಉಳ್ಳಾಕ ಶುರು ಮಾಡಿದಿರಿ ಸರ್, ಅಂದಿನ ಹಿಡಿದು 9 ವರ್ಷ ಆಯ್ತು, ನಾವು ಒಂದ್ ಗುಳಿಗೆನೂ ನಂಗಿಲ್ಲ, ಎಲ್ಲಿ ಡಾಕ್ಟರ್ ಬಲ್ಯಾಕ ಹೋಗಿಲ್ರಿ. ನಮ್ಗೇನ್ ಯಾವ ಮೊಳಕಾಲು ಬ್ಯಾನ್ ಇಲ್ಲ, ಶುಗರ್ ಇಲ್ಲ, ಅಸ್ತಮಾ ಇಲ್ಲ, ಯಾವ ರೋಗ ಬಂದಿಲ್ಲ ನಮ್ಮ ಮನೆಗೆ ಯಾರಿಗಿರಿ. ಇವು ಬೆಳೆದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮನುಷ್ಯ ಯಾವಾಗಲೂ ಭೂಮಿಯೊಳಗೆ ದುಡಿಯೋನಿಗೆ ಒಂದು ಉತ್ಸಾಹದಿಂದ ದುಡಿದಪ್ಪ ಅಂತಂದ್ರೆ ಕೆಲಸ ಕಾರ್ಯಗಳು ಬಹಳ ಶುದ್ಧಾಗಿ ನಡೀತಾವ್ರೆಲ್ಲ. ದನಕರುಗಳಿಗೆ ಆದ್ರೆ ಮೇವ ಏನಿರ್ತದಲ್ರಿ, ನಾವು ಬರೇ ಜೋಳದ ಕಳಕಿ ಮಾಡಿಸೋದು, ಬರೇ ಮೆಕ್ಕೆಜೋಳ ಮೇಯಿಸೋದ್ರಿಂದ ಬರೇ ಅದು ಒಂದೇ ತರದ ಬೆಳೆ ಮೇಯಿಸೋಕಿಂತ ಈ ತೃಣಧಾನ್ಯಗಳ ಬೆಳೆ ರಾಗಿ ಹುಲ್ಲ, ನವಣಿ ಹುಲ್ಲ, ಬರಗಿನ ಹುಲ್ಲ, ಸಾವಿ ಹುಲ್ಲ, ಇವೆಲ್ಲ ಹುಲ್ಲುಗಳನ್ನ ದನಗಳಿಗೆ ಕೊಟ್ಟೆವ ಅಂದ್ರೆ ಕಾಲ ಕಾಲಕ್ಕೆ ಹೈನ ಮಾಡೋದ್ರ ಜೊತೆಗೆ ಟೈಮ್ ಸಿರಿ ಗರ್ಭ ಹೊಂದಿ ನಮಗೆ ಕರು ಕೊಟ್ಟು ಉತ್ಪಾದನೆ ಕೊಡ್ತಾವ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರೆ, ಈಗ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು, ತಾವು ಕೃಷಿಯಲ್ಲಿ ಅನುಭವವನ್ನ ಹೊಂದಿದ್ದೀರಿ, ಈಗ ಕೆಲವೊಂದು ರೈತರು ಇರ್ತಾರೆ, ಈಗ ನಾವು ಮತ್ತೆ ನೀವು ನೋಡಿದ ಪ್ರಕಾರ ಅಂದ್ರೆ ಇನ್ನೂ ಸಾವಯವ ನಮ್ಮಲ್ಲಿ ಅಷ್ಟೊಂದು ಯಾರು ಕೃಷಿಯಲ್ಲಿ ಅಳವಡಿಸಿಕೊಂಡಿಲ್ಲ, ಕಡಿಮೆ ಇದ್ದಾರೆ. ಈ ಸಾವಯವ ಕೃಷಿ ಅಥವಾ ಈ ನೈಸರ್ಗಿಕ ಕೃಷಿ ಪದ್ಧತಿ ಕುರಿತು ಉಳಿದ ರೈತರಿಗೆ ಏನ್ ಹೇಳಬಯಸ್ತೀರಿ? ಸರ್, ನಾವು ಯಾವಾಗಲೂ ಕೃಷಿ ಮಾಡುವಾಗ ಹಣ ಗಳಿಸೋದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡ್ಲಾರ್ದೇನೆ, ನಾವು ಮಾಡುವ ಕಾರ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟು ಒಂದು ಕೃಷಿ ಮಾಡಿದೇವಪ್ಪ ಅಂತಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತದೆ, ಶಾಂತಿನೂ ಇರ್ತದೆ. ಇದು ಅಲ್ಲದೆ ನಾನು ನಮ್ಮ ರೈತ ಬಾಂಧವರಿಗೆ ಏನ್ ತಿಳಿಪಡಿಸೋದಂದ್ರೆ, ಆಕಳ ಹೊಟ್ಟೆಗ ಹಚ್ಚರ ಬಂಗಾರ ತಯಾರಿಸ್ರ ಹಿರಿಯರಿ, ಒಂದ್ ಆಕಳ ಕಟ್ಟಿ ಅದ್ರ ಸೇವಾ ಮಾಡ್ಕೋತು, ಅದ್ರ ಹಾಲ ಏನ ಉಂಡು, ಅದರದೇ ಬಂದಂತ ಕರಿವಿನಿಂದ ನಾವು ಗಳೆ ಹೊಡ್ಕೋತ ಹೋದೇವ ಅಂದ್ರೆ ನಮ್ಗೆ ಯಾವ ಬ್ಯಾಂಕಿನ ಸಾಲ ಬೇಕಾಗಿಲ್ಲ ಸರ, ಯಾವ ತಲೆಗೆ ತಾಪು ಇರುವುದಿಲ್ಲರಿ. ಅದಕ್ಕೆ ಮೊದಲು ಆಕಳ ಕಟ್ರಿ, ಪೂರ್ವಜರು ಮಾಡುವಂತ ಕೃಷಿ ಮಾಡ್ರಿ, ಆಡಂಬರಕ್ಕೆ ಬಹಳ ಮಾರು ಹೋಗ್ಯಾರ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಈಗ ರಾಜಶೇಖರ್ ನಿಂಬರ್ಗಿ ಅವರೇ, ತಾವು ಇಷ್ಟೊಂದು ಎಲ್ಲ ಮಾಹಿತಿಯನ್ನ ಕೊಟ್ರಿ, ಈಗ ಇಷ್ಟೊಂದು ಮಾಹಿತಿಯನ್ನ ಲಕ್ಷಾಂತರ ಜನ ಕೇಳ್ತಾ ಇರ್ತಾರೆ. ಈ ತಮ್ಮ ಸಂದರ್ಶನ ಕೇಳಿ ಯಾವ್ದಾದ್ರು ರೈತರು ಅಥವಾ ರೈತ ಮಹಿಳೆಯರಾಗ್ಲಿ ಕೇಳಿ ನಾನು ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ತಾವು ಎಲ್ಲಿ ಸಿಗ್ತೀರಿ, ಮತ್ತೆ ತಮ್ಮ ಮೊಬೈಲ್ ಸಂಖ್ಯೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಬಹುದಾ, ಹೇಗೆ ಅದಕ್ಕೆ ರೈತರಿಗೆ ಏನಾದ್ರೂ ಮೊಬೈಲ್ ಸಂಖ್ಯೆ ತಿಳಿಸ್ತೀರಾ ತಮ್ದು? ನನ್ನ ಮೊಬೈಲ್ ಸಂಖ್ಯೆ 876 248 2005 ರೀ, 8762482005. ನಾ ಬೆನಕನಹಳ್ಳಿ ಒಳಗೆ ತ್ವಾಡದೊಳಗೆ ಇರ್ತೀನಿ ಸರ್, ಯಾವಾಗಲೂ ನಾ ಅಲ್ಲಿ ಇಲ್ಲಿ ಎಲ್ಲಿ ನಮ್ಮ ಊರಾಗೆ ನಾ ಒಂದ್ ದಿನ ಹೋಗಿ ಒಂದ್ ನಿಮಿಷ ಎಲ್ಲಿ ಕೂತು ಮಾತಾಡಿದ್ರಿ ಸರ್, ಆಗಲ ರಾತ್ರಿ ಕೂಡ ತ್ವಾಡದಾಗೆ 53 ವರ್ಷ ಆಯ್ತು ತ್ವಾಡದಾಗೆ ಇದೀನಿ, ತ್ವಾಡದಾಗೆ ಇರ್ತೀನಿ ಯಾವಾಗಲೂ. ಒಳ್ಳೇದು ರಾಜಶೇಖರ್ ನಿಂಬರ್ಗಿ ಅವರೇ, ತಾವು ಇದುವರೆಗೆ ಈಗ ಸಾಕಷ್ಟು ನಮಗೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರೆ, ಭಗವಂತ ತಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸಂದರ್ಶನವನ್ನ ನೀಡಿದ್ದಕ್ಕೆ ವಿಜಯಪುರ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಕೃಷಿ ಅನುಭವಿಗಳಾದ ರಾಜಶೇಖರ್ ನಿಂಬರ್ಗಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.